रोहित, ये नया मोबाइल आते ही खराब हो गया, अब क्या करेंगे? दुकानदार और कंपनी से बात करेंगे। नहीं माने तो? तो उपभोक्ता के अधिकारों की रक्षा का पूरा इंतजाम है। 1915 पर कंप्लेंट करेंगे। 1915? हाँ, नेशनल कंज्यूमर हेल्पलाइन 1915। यहाँ आसानी से कंप्लेंट दर्ज हो जाती है और 1915 से समाधान भी जल्द होता है। ना हुआ तो? तो कंज्यूमर कमीशन है ना, इसमें ई दाखिल द्वारा ऑनलाइन केस कर सकते हैं। समझ गई, उपभोक्ता अधिकारों की रक्षा का पूरा इंतजाम है। उपभोक्ता मामले विभाग, भारत सरकार। ಸಿದ್ಧಿವಿನಾಯಕ ಕ್ಯಾನ್ಸರ್ ಹಾಸ್ಪಿಟಲ್ ಮಿರಾಜ್ ಕ್ಯಾನ್ಸರ್ ವಿರುದ್ಧ ಹೋರಾಡುವ ವಿಷಯದಲ್ಲಿ ಎಂದು ನಿಮ್ಮ ಜೊತೆಗಿದೆ. ಅದಕ್ಕಾಗಿಯೇ ಕೇವಲ 15,099 ರೂಪಾಯಿಯಲ್ಲಿ ಕ್ಯಾನ್ಸರ್ ಡಯಾಗ್ನೈಸ್ ಮತ್ತು ಟ್ರೀಟ್ ಮಾಡಲು ಬೆಸ್ಟ್ ಸ್ಟಮಕ್ ಪೇಟ್ ಸಿಟಿ ಸ್ಕ್ಯಾನ್ ಯೂಸ್ ಮಾಡಲಾಗುತ್ತದೆ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್, ಸಾಂಗ್ಲಿ ರೋಡ್, ಮಿರಾಜ್. ಕಾಲ್ 9423480077. ಷರತ್ತುಗಳು ಅನ್ವಯ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್. ಚೌಗಲಾ ಶಿಕ್ಷಣ ಸಂಸ್ಥೆಯ ವಿದ್ಯಾನಿಕೇತನ ಪಿಯು ಸೈನ್ಸ್ ಕಾಲೇಜು ಹುಬ್ಬಳ್ಳಿ. ಸತತ 13 ವರ್ಷಗಳಿಂದ ಜಿಲ್ಲೆಗೆ ಪ್ರಥಮ ಸ್ಥಾನ. ಸಿಇಟಿ, ನೀಟ್ ಮತ್ತು JEE ಅತ್ಯುತ್ತಮ ತರಬೇತಿ ಹಾಗೂ ಉತ್ಕೃಷ್ಟ ಫಲಿತಾಂಶ. 2023 JEE ಪರೀಕ್ಷೆಯಲ್ಲಿ ವಿದ್ಯಾನಿಕೇತನ ಪಿಯು ಕಾಲೇಜಿಗೆ ಪ್ರಥಮ ಸ್ಥಾನ. ಮೌಲ್ಯಾಧಾರಿತ ಶಿಕ್ಷಣದ ಜೊತೆಗೆ ಉತ್ತಮ ಸಾರಿಗೆ ಹಾಗೂ ಹಾಸ್ಟೆಲ್ ವ್ಯವಸ್ಥೆ. ಅನುಭವಿ ನಿಪುಣ ಪ್ರಾಧ್ಯಾಪಕರಿಂದ ವೈಯಕ್ತಿಕ ಕಾಳಜಿ. ಅತ್ಯುತ್ತಮ ಭವಿಷ್ಯಕ್ಕಾಗಿ ಇಂದೇ ಭೇಟಿ ನೀಡಿ ವಿದ್ಯಾನಿಕೇತನ ಪಿಯು ಸೈನ್ಸ್ ಕಾಲೇಜ್, ಸಪ್ತಗಿರಿ ಹೆರಿಟೇಜ್, ಭೈರಿದೇವರ ಕೊಪ್ಪ, ಹುಬ್ಬಳ್ಳಿ. ಮೊಬೈಲ್ 8660262943. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಈಗ ಕೃಷಿಯಲ್ಲಿ ಹವಾಮಾನದ ಪಾತ್ರ, ಈ ಬಗ್ಗೆ ಡಾಕ್ಟರ್ ರವಿ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಅವರನ್ನು ಸಂದರ್ಶಿಸುತ್ತಾರೆ HB ರಾಮಡಗಿ. ರೈತ ಬಾಂಧವರೇ, ಹವಾಮಾನ ಇದ್ರ ಬಗ್ಗೆ ಎಲ್ಲ ರೈತರು ಅಥವಾ ಇನ್ ಜನರಲ್ ಎಲ್ಲರೂ ಕೂಡ ಹವಾಮಾನದ ಬಗ್ಗೆ ಬಹಳಷ್ಟು ಮಾತಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ತಿಳುವಳಿಕೆ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು, ಮತ್ತು ಪ್ರಜ್ಞೆ ಅದನ್ನು ಕುರಿತು ತಿಳ್ಕೋಬೇಕು ಅನ್ನುವಂಥದ್ದು ಕುತೂಹಲ ಕೂಡ ಇದೆ. ಯಾಕಂದರೆ ಸಾಕಷ್ಟು ಏರುಪೇರುಗಳನ್ನು, ಬದಲಾವಣೆಗಳನ್ನು ನಾವು ವಾತಾವರಣದಲ್ಲಿ ನೋಡ್ತಾ ಇರ್ತೀವಿ. ಈ ವರ್ಷ ವಿಪರೀತ ಮಳೆ ಆಯಿತು, ಹೋದ ವರ್ಷಕ್ಕಿಂತ ಜಾಸ್ತಿ ಆಯಿತು ಅನ್ನುವಂಥದ್ದು, ಮತ್ತು ಬರ ಬಂತು, ಮೇಲೆ ಬರ್ತಾ ಇರುತ್ತೆ. ಈ ರೀತಿ ಯಾಕೆ ಬದಲಾವಣೆ ಆಗುತ್ತೆ, ಇದು ಮಾಡೋರು ಯಾರು, ಅಥವಾ ಮನುಷ್ಯರು ಏನಾದರೂ ಇರಲಿ ಪಾತ್ರ ವಹಿಸಿದಾರೋ ಏನೋ, ನಿಸರ್ಗ ಯಾವ ರೀತಿಯಾಗಿ ಹೀಗೆ ನಡ್ಕೊಳ್ತಾ ಇದೆ, ಇಂಥವೆಲ್ಲ ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಕಾಡ್ತಾ ಇರ್ತವೆ ಅಥವಾ ಕೆಣಕ್ತಾ ಇರ್ತವೆ ನಮ್ಮನ್ನು, ಏನಾಗ್ತಾ ಇದೆ ಅಂತ. ಹಾಗಾಗಿ ಈ ಹವಾಮಾನ ಅಂದ್ರೇನು, ಇದನ್ನು ಹೇಗೆ ನಿರ್ಧರಿಸ್ತಾರೆ ತಜ್ಞರು, ಮುಂದಿನ ದಿನಗಳಲ್ಲಿ ಮಳೆ ಜಾಸ್ತಿ ಆಗುತ್ತೋ ಅಥವಾ ಬಿಸಿಲು ಜಾಸ್ತಿ ಆಗುತ್ತೋ ಅಥವಾ ಥಂಡಿ ಜಾಸ್ತಿ ಆಗುತ್ತೋ, ಏನಾಗುತ್ತೆ ಅನ್ನುವಂಥದ್ದು ಒಂದು ಪ್ರೆಡಿಕ್ಷನ್ ಅಂದರೆ ಅವ್ರಿಗೆ ಮುಂದಿನ ಆಗುವಂಥದ್ದನ್ನು ಕೂಡ ಹೇಳ್ತಾ ಇರ್ತಾರೆ. ಈ ಬಗ್ಗೆನೇ ಹೆಚ್ಚಿನ ಮಾಹಿತಿಯನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಹವಾಮಾನ ಶಾಸ್ತ್ರ ವಿಭಾಗದಲ್ಲಿ ಮುಖ್ಯಸ್ಥರು ಮತ್ತು ಪ್ರಧಾನ ಸಂಪರ್ಕ ಅಧಿಕಾರಿಗಳು ಗ್ರಾಮೀಣ ಕೃಷಿ ಹವಾಮಾನ ಸೇವಾ ಯೋಜನೆ, ಇಲ್ಲಿ ಡಾಕ್ಟರ್ RH ಪಾಟೀಲ್ರು ಮುಖ್ಯಸ್ಥರಾಗಿದ್ದಾರೆ. ಈಗ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಪಾಟೀಲ್. ನಮಸ್ಕಾರ. ಈ ಹವಾಮಾನ ಅಂತೀವಿ, ಹೌದು, ಏನು ಹಂಗಂದ್ರೆ? ಹವಾಮಾನ ಅಂದರೆ ನಮ್ಮ ಈ ಜೀವಂತ ಪ್ರಾಣಿ ಭೂಮಿ ಮೇಲೆ ಇರಬೇಕಾದ್ರೆ ನಮ್ಮ ಸುತ್ತಮುತ್ತಲೂ ನಮ್ಮ ಜೀವ ಉಳಿಸ್ಕೊಳ್ಳೋಕ್ಕೆ ಬೇಕಾದಂಥ ಒಂದು ಏನು ಪರಿಣಾಮಗಳಿದ್ದಾವೆ, ಸೂಚ್ಯಾಂಕಗಳಿದ್ದಾವೆ, ಅಥವಾ ಇಂಗ್ಲೀಷಲ್ಲಿ ನಾವು ಪ್ಯಾರಾಮೀಟರ್ ಅಂತ ಹೇಳ್ತೀವಿ, ಅವಕ್ಕೆಲ್ಲವನ್ನು ಕೂಡಿಬಿಟ್ಟು ನಾವು ಹವಾಮಾನ ಅಂತೀವಿ. ಅದೇ ಹವಾಮಾನವನ್ನು ನಾವು ಆಂಗ್ಲ ಭಾಷೆಯಲ್ಲಿ ನೋಡಿದಾಗ ಎರಡು ಶಬ್ದ ಬರ್ತದೆ, ಒಂದು ಕ್ಲೈಮೇಟ್ ಅಂತ ಬರುತ್ತೆ, ಇನ್ನೊಂದು ವೆದರ್ ಅಂತ ಬರುತ್ತೆ. ಆದರೆ ಕನ್ನಡದಲ್ಲಿ ನಾವು ಅದನ್ನು ಟ್ರಾನ್ಸ್ಲೇಟ್ ಮಾಡಿದಾಗ ಹವಾಮಾನ ಅಂತ ಒಂದೇ ಒಂದು ಶಬ್ದದಲ್ಲಿ ನಾವು ಮಾತಾಡ್ತೀವಿ. ಕ್ಲೈಮೇಟ್ ಅನ್ನೋದು ಒಂದು ಯಾವುದೇ ಸ್ಥಳದ ಅಥವಾ ಒಂದು ಪ್ರದೇಶದ ದೀರ್ಘಾವಧಿಯ ಸರಾಸರಿ ಮಾಪನ. ಆದರೆ ವೆದರ್ ಅನ್ನೋದು ಏನಿದೆಯಲ್ಲ, ಅದು ಅವತ್ತಿನ ಮಟ್ಟಿಗೆ ಅತ್ಯಂತ ಕಡಿಮೆ ಅವಧಿ, ಒಂದು ದಿನ, ಮಧ್ಯಾಹ್ನ, ಮುಂಜಾನೆ, ಎರಡು ದಿನ, ಈ ವಾರ, ಅಷ್ಟರ ಮಟ್ಟಿಗೆ ಮಾತ್ರ ಮಾತಾಡಬೇಕಾದ್ರೆ ನಾವು ವೆದರ್ ಅಂತೀವಿ ಇಂಗ್ಲೀಷಲ್ಲಿ. ಆದರೆ ಒಂದು ದೀರ್ಘಾವಧಿಯ ಒಂದು ಸೂಚ್ಯಾಂಕವನ್ನು ಹೇಳಬೇಕಂದ್ರೆ ಕ್ಲೈಮೇಟ್ ಅಂತೀವಿ. ಉದಾಹರಣೆಗೆ ಈಗ ಬಿಜಾಪುರ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರೋದೇನು, ಹಾಟ್ ಆ್ಯಂಡ್ ಡ್ರೈ ಕ್ಲೈಮೇಟ್ ಅಂತ, ಒಣ ಮತ್ತು ಬಿಸಿ ಇರ್ತಕ್ಕಂಥ ಒಂದು ಪ್ರದೇಶ. ರಾಜಸ್ಥಾನ ಅಂದ್ಕೊಳ್ಳಿ ಮರುಭೂಮಿ ಪ್ರದೇಶ, ಇವೆಲ್ಲ ಕ್ಲೈಮೆಟಿಕ್ ಇಂಡಿಕೇಟರ್. ಇವು ಅದೇ ಪ್ರದೇಶದಲ್ಲಿ ಹೋದಾಗ, ಅದೇ ಬಿಜಾಪುರ ಜಿಲ್ಲೆ ನಾವು ಒಳಗಡೆ ಹೋದಾಗ ಅಲ್ಲಿ ಸೀಸನಲ್ ಚೇಂಜ್ ಆಗ್ತಾ ಇರ್ತದೆ, ಜೂನ್ ಬೇರೆ, ಜುಲೈ ಬೇರೆ, ಆಗಸ್ಟ್. ಅಲ್ಲಿ ಸಾಕಷ್ಟು ಮಳೆ ಆಗುತ್ತೆ, ಮಳೆ ಆದಾಗ ಅಲ್ಲಿ ಮೋಡ ಬಂದಿರುತ್ತೆ, ತಂಪಿರುತ್ತೆ, ಕೆಲವೊಂದು ಸಲ ಚಳಿಗಾಲದಲ್ಲಿ ಧಾರವಾಡ ಹಾವೇರಿ ಬೆಳಗಾವಿಗಿಂತ ಚಳಿ ಬೀಳುತ್ತೆ. ಸೊ ಅದು ವೆದರ್. ಸೊ ಹವಾಮಾನದಲ್ಲಿ ಎರಡು ಭಾಗಗಳು, ಎರಡನ್ನೂ ಕೂಡಿಬಿಟ್ಟು ಅದಕ್ಕೆ ನಾವು ಹವಾಮಾನ ಅಂತ ಹೇಳ್ತೀವಿ. ಓಕೆ, ಅಲ್ಲಿ ಜೀವಿ ಇರಲಿ ಇರದೇ ಇರಲಿ, ಹೌದು ಅದಕ್ಕೊಂದು ಹವಾಮಾನ ಇದ್ದೇ ಇರುತ್ತೆ. ಇದ್ದೇ ಇರುತ್ತೆ ಅಲ್ವಾ? ಇದ್ದೇ ಇರುತ್ತೆ. ಮಂಗಳ ಗ್ರಹದಲ್ಲಿ ಇರುವ ಹವಾಮಾನ ಬೇರೆ, ಹೌದು ಅದಲ್ಲ, ಹೌದು ಚಂದ್ರನ ಮೇಲೆ ಇರೋದು ಬೇರೆ ಬೇರೆ, ಹವಾಮಾನ ಇದ್ದೇ ಇರುತ್ತೆ. ಅದು ಜೀವಿಗಳಿಗೆ ಪೂರಕವಾಗಿದೆಯೋ ಇಲ್ಲವೋ ಅನ್ನೋದು ನಿರ್ಧರಿಸಿ ಅಲ್ಲಿ ಜೀವ ಇದೆ ಇಲ್ಲೋ ಗೊತ್ತಾಗುತ್ತೆ. ಈಗ ಮಂಗಳದಲ್ಲಿ ಜೀವ ಯಾಕೆ ಇಲ್ಲ ಅಂದರೆ ಅಲ್ಲಿ ಆಕ್ಸಿಜನ್ ಇರಲಿಕ್ಕಿಲ್ಲ, ನೀರು ಇರಲಿಕ್ಕಿಲ್ಲ. ಅದನ್ನೇ ಈಗ ವಿಜ್ಞಾನ ಅದನ್ನು ಕಂಡುಹಿಡಿತಾ ಇದೆ. ಎಷ್ಟೋ ಲಕ್ಷಾಂತರ ವರ್ಷಗಳ ಹಿಂದೆ, ಲಕ್ಷಾಂತರ ದಶಲಕ್ಷಾಂತರ ವರ್ಷಗಳ ಹಿಂದೆ ಜೀವ ಇದ್ದು ಹೋಗಿದೆಯಾ ಅಥವಾ ನಾವೇನಾದರೂ ಅದನ್ನು ಪೂರಕವಾಗಿ ಮಾಡ್ಕೋಬೋದಾ ಅಂತ ನಡೀತಾ ಇದೆ. ಆದರೆ ಭೂಮಿ ಮಾತ್ರ ಒಂದು, ಈಗ ಸದ್ಯ ನಮ್ಮ ಸೌರಮಂಡಲದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಗಾಳಿ, ಸೇವಿಸ್ತಕ್ಕಂಥ ಗಾಳಿ, ನೀರು, ಬೆಳಕು, ಶಾಖ, ಈ ನಾಲ್ಕು ಇದ್ದುದಕ್ಕೆ ನಮ್ಮಲ್ಲಿ ಜೀವ ಹುಟ್ಟಿಕೊಂಡಿದೆ ಅಲ್ವಾ? ಹೌದು. ಈಗ ಜೀವ ಅಂದರೆ ಪಕ್ಷಿಗಳಲ್ಲಿ ಇರುತ್ತೆ, ಅಂದರೆ ಪ್ರಾಣಿಗಳಲ್ಲೂ ಇರುತ್ತೆ ಮತ್ತು ಸಸ್ಯಗಳಲ್ಲೂ ಇರುತ್ತೆ ಅಲ್ವಾ? ಈ ಹವಾಮಾನ ವೈಪರೀತ್ಯ, ಬದಲಾವಣೆ, ಅವೆಲ್ಲನೂ ಕೂಡ ನೋಡಿದಾಗ ನಾವು ಕೃಷಿಕರು ಅವ್ರನ್ನ ಗಮನದಲ್ಲಿ ಇಟ್ಕೊಂಡು ಮಾತಾಡುವಾಗ, ಕೃಷಿ ಬಗ್ಗೆನೇ ಅಂದರೆ ಅದರಲ್ಲಿ ಕೃಷಿಯಲ್ಲಿ ಹವಾಮಾನದ ಒಂದು ಪಾತ್ರ ಅಂತೀವಿ ಏನಂತೀವಿ, ಹೌದು, ಅದ್ರ ಬಗ್ಗೆ ಏನಾದರೂ? ಹೌದು, ನಿಶ್ಚಿತ. ಈ ಭೂಮಿಯ ಮೇಲೆ ಎಲ್ಲ ಜೀವರಾಶಿ ಇದ್ದಾವೆ, ನೀರಲ್ಲಿರ್ತಕ್ಕಂಥ ಪ್ರಾಣಿ ಇದ್ದಾವೆ, ಗಾಳಿಯಲ್ಲಿ ಹರಡತಕ್ಕಂಥ ಪಕ್ಷಿ ಇದ್ದಾವೆ, ವೈಲ್ಡ್ ಆ್ಯನಿಮಲ್ಸ್ ಏನು ಹೇಳ್ತೀವಿ, ಕಾಡು ಪ್ರಾಣಿಗಳಿದ್ದಾವೆ, ಆಮೇಲೆ ಎಲ್ಲ ಥರದ ಜೀವರಾಶಿ ಇದೆ, ಸಸ್ಯರಾಶಿ ಇದೆ. ಅದರಲ್ಲಿ ನಾವು ಕೃಷಿ ಅಂತ ತಗೊಂಡಾಗ, ಯಾಕಂದರೆ ನಮ್ಮ ಮನುಷ್ಯ ಜಾತಿಗೆ ನಾವು ಬದುಕಬೇಕಾಗಿರೋದು ಮುಖ್ಯವಾದಂಥ ಕಸುಬು ಕೃಷಿ. ಸಾವಿರಾರು ವರ್ಷಗಳಿಂದ ಈ ಕಸುಬು ಬಂದಿದೆ. ಉಳಿದ ಉದಾಹರಣೆ ತಗೊಳ್ಳಿ, ಒಂದು ಯಾವುದೇ ಫ್ಯಾಕ್ಟ್ರಿ ತಗೊಳ್ಳಿ, ಏನೋ ಒಂದು ಪ್ರೊಡಕ್ಷನ್ ಆಗ್ತಾ ಇದೆ, ಒಂದು ಆಯಕಟ್ಟಿನ ಪ್ರದೇಶದಲ್ಲಿ ಆಗುತ್ತೆ, ಅದಕ್ಕೊಂದು ಕಟ್ಟಡ ಇರುತ್ತೆ, ಅದಕ್ಕೊಂದು ಕಿಟಕಿ ಇರುತ್ತೆ, ಬಿಸಿ ಗಾಳಿ ಹೊರಗೆ ಹೋಗೋಕ್ಕೆ ಒಂದು ವ್ಯವಸ್ಥೆ ಮಾಡಿರ್ತೀರಿ, ತಣ್ಣನೆ ಗಾಳಿ ಒಳಗಡೆ ಬರೋಕ್ಕೆ ವ್ಯವಸ್ಥೆ, ಬಿಸಿಲು ಬೇಡ ಅಂದರೆ ಅಲ್ಲಿ ನೀವು ರೂಫ್ ಟಾಪ್ ಹಾಕೊಂಡಿರ್ತೀರಿ, ನಮಗೆ ಗಾಳಿ ಬೇಡ ಮಳೆ ಬೇಡ ಅಂದರೆ ಅದಕ್ಕೂ ಛಾವಣಿ ಹಾಕೊಂಡಿರ್ತೀವಿ, ಅದರಲ್ಲಿ ಒಂದು ಪ್ರೊಡಕ್ಷನ್ ಆಗ್ತಾ ಇರುತ್ತೆ. ಆದರೆ ಕೃಷಿ ಅನ್ನೋದು ಒಂದೇ ಒಂದು ಕಸುಬು, ಪೂರ್ತಿ ಹವಾಮಾನದ ಕೆಳಗಡೆ, ಸೂರ್ಯನ ಕೆಳಗಡೆ ಎಲ್ಲದಕ್ಕೂ ಎಕ್ಸ್ಪೋಸ್ ಆಗಿರುತ್ತೆ. ನಿಯಂತ್ರಣ ಮಾಡಲಿಕ್ಕೆ ಯಾವುದು ನಮ್ಮ ನಿಯಂತ್ರಣದಲ್ಲಿಲ್ಲ. ಇನ್ನೂ ಒಂದಿಷ್ಟು ಮಟ್ಟಿಗೆ ನೀವು ಕುರಿ, ಕೋಳಿ, ಹಿಂಡತಕ್ಕಂಥ ದನ, ಹಂದಿಗಳನ್ನು ನೀವು ಒಂದು ಛಾವಣಿಯಲ್ಲಿ ಸಾಕ್ಬೋದು, ತಕ್ಕ ಮಟ್ಟಿಗಾದರೂ ಅದಕ್ಕೆ ಏನು ಬೇಕೋ ಅದನ್ನು ಕೊಡ್ಬೋದು. ಆದರೆ ಈ ಆಹಾರ ಕೊಡ್ತಕ್ಕಂಥ ನಮ್ಮ ಬೆಳೆಗಳೇನಿದಾವಲ್ಲ, ಜೋಳ, ಗೋಧಿ ಇವೆಲ್ಲ ಏನಂತೀರಿ, ಕಬ್ಬು, ಹತ್ತಿ ಇತ್ಯಾದಿ ಬೆಳೆಗಳು ಪೂರ್ತಿ ಹೊರಗಡೆ ಪ್ರದೇಶದಲ್ಲೇ ಇರ್ತವೆ. ಹೀಗಾಗಿ ಹವಾಮಾನದ 100ಕ್ಕೆ 100ರಷ್ಟು ಪರಿಣಾಮ ಡೈರೆಕ್ಟಾಗಿ ಈ ಬೆಳೆಗಳ ಮೇಲಾಗುತ್ತೆ. ಅದಕ್ಕೆ ಕೃಷಿಯಲ್ಲಿ ಹವಾಮಾನದ ಪಾತ್ರ ಉಳಿದ ಎಲ್ಲ ಕ್ಷೇತ್ರಕ್ಕಿಂತ ಹೆಚ್ಚು. ಹೀಗಾಗಿ ಅದರ ಒಂದು ವೈಪರೀತ್ಯ ಇರಲಿ, ಅದರ ಪ್ರತಿಕೂಲ ಇರಲಿ, ಪೂರಕ ಇರಲಿ, ಎಲ್ಲ ಒಂದು ಅನುಭವಿಸೇ ಅಲ್ಲಿಂದ ನಾವು ಒಂದು ಉತ್ಪಾದನೆಯನ್ನು ಮಾಡಬೇಕಾಗತ್ತೆ. ಸೊ ರಿಸ್ಕ್ ಭಾಳ ಇದೆ, ಅದಕ್ಕಂತಲೇ ಕೃಷಿಯಲ್ಲಿ ಹವಾಮಾನದ ಪಾತ್ರ ಮತ್ತೆಲ್ಲ ಕ್ಷೇತ್ರಕ್ಕಿಂತಲೂ ಹೆಚ್ಚಿದೆ. ಅದನ್ನು ತಿಳ್ಕೊಳ್ಳೋದು ಅವಶ್ಯಕ ಅಲ್ವಾ? ಇತ್ತೀಚೆಗೆ ಹೆಚ್ಚಾಗಿ ಮಾತಾಡ್ತಾ ಇದ್ದೀವಿ ಇಡೀ ಜಗತ್ತಿನಲ್ಲಿ, ಎಲ್ಲರೂ ಹವಾಮಾನ ಕುರಿತು, ಬದಲಾವಣೆ ಕುರಿತು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದು, ಏನಿದು ಯಾಕೆ? ಮುಖ್ಯವಾಗಿ ಯಾವುದೇ ಒಂದು ಕೃಷಿ ಬೆಳಿಬೇಕಾದ್ರೆ ಅದಕ್ಕೊಂದು ಆಪ್ಟಿಮಮ್ ಅಂತ ಹೇಳ್ತೀವಿ, ಸರಿಯಾದ ತಾಪಮಾನ ಬೇಕು, ಸರಿಯಾದ ಸಮಯದಲ್ಲಿ ಮಳೆ ಆಗಬೇಕು, ಸರಿಯಾದ ಪ್ರಮಾಣದಲ್ಲಿ ಮಳೆ ಆಗಬೇಕು. ಅದರ ಸುತ್ತಮುತ್ತಲಿನ ಆ ಹೊಲದಲ್ಲಿ ಒಂದು ಕ್ಷೇತ್ರವನ್ನು ತಗೊಂಡಾಗ ಅಲ್ಲಿ ಆರ್ದ್ರತೆ ಸರಿಯಾಗಿರಬೇಕು, ಅಂದರೆ ಆಂಗ್ಲ ಭಾಷೆಯಲ್ಲಿ ಅದಕ್ಕೆ ಹ್ಯುಮಿಡಿಟಿ ಅಂತ ಹೇಳ್ತೀವಿ, ಗಾಳಿಯ ವೇಗ ತಕ್ಕ ಮಟ್ಟಿಗೆ ಇರಬೇಕು, ಗಾಳಿಯಲ್ಲಿರುವಂಥ ತೇವಾಂಶ, ತೇವಾಂಶ ಅದಕ್ಕೆ ನಾವು ಆರ್ದ್ರತೆ ಅಂತ ಹೇಳ್ತೀವಿ. ಅದು ಎಷ್ಟಿರಬೇಕು, ಒಂದು ಆಪ್ಟಿಮಮ್ ರೇಂಜ್, ಒಂದು ಸರಿಯಾದ ಪ್ರಮಾಣದಲ್ಲಿ ಇದ್ದರೆ ಮಾತ್ರ ನಮಗೆ ಒಂದು ಒಳ್ಳೆಯ ಇಳುವರಿ ಬರುತ್ತೆ. ಅದರಲ್ಲಿ ಏನಾದರೂ ಏರುಪೇರಾದರೆ ಇಳುವರಿನೂ ಕುಂಠಿತ ಆಗುತ್ತೆ, ರೈತನ ಖರ್ಚು ಹೆಚ್ಚಾಗುತ್ತೆ, ಕೊನೆಗೆ ಕೀಟ ರೋಗಗಳ ಬಾಧೆನೂ ಹೆಚ್ಚಾಗುತ್ತೆ. ಸೊ ಆದ್ದರಿಂದ ಇವೆಲ್ಲ ಪರಿಮಾಣಗಳು ಏನಿದಾವಲ್ಲ, ಹವಾಮಾನದ ಪರಿಮಾಣಗಳು ಒಂದು ಸರಿಯಾದ ಪ್ರಮಾಣದಲ್ಲಿದ್ದರೆ ಮಾತ್ರ ಒಳ್ಳೆಯ ಕೃಷಿ ಮಾಡ್ಬೋದು. ಆದರೆ ಇತ್ತಿತ್ತಲಾಗಿ ಈ ಒಂದು 10-6 ವರ್ಷದಿಂದ ನಾವು ಅನುಭವಿಸ್ತಾ ಇರೋದು ನೋಡಿದರೆ ಬಹಳಷ್ಟು ಬದಲಾವಣೆ ಆಗ್ತಾ ಇದೆ. ಅದರಲ್ಲಿ ಬಹಳಷ್ಟು ಬದಲಾವಣೆ ಅಂದರೆ ಕಾಲಕ್ಕೆ ಸರಿಯಾಗಿ ಮಳೆ ಆಗ್ತಾಯಿಲ್ಲ, ಅಂದರೆ ತತಿ ಸರಿಯಾಗಿ ಮಳೆ ಆಗ್ತಾಯಿಲ್ಲ, ಅಥವಾ ಬೇಸಿಗೆಗಳು ಇನ್ನಷ್ಟು ತೀವ್ರವಾಗಿ ಬೇಸಿಗೆಗಳಾಗ್ತಾ ಇದ್ದಾವೆ, ಅಥವಾ ಚಳಿಗಾಲ ಒಮ್ಮೆ ಬಿಡದೇ ಇಲ್ಲ, ಬರುತ್ತೆ ಅತೀ ಬೇಗನೆ ಬಂದುಬಿಡುತ್ತೆ, ಒಂದು 4 ದಿನದಲ್ಲಿ ಹೋಗಿಬಿಡುತ್ತೆ, ಇಲ್ಲ ಲೇಟಾಗಿ ಬರುತ್ತೆ. ಆಮೇಲೆ ಒಂದು ಕಡೆ ಮಳೆ ಆಗ್ತಾ ಹೋಯ್ತು ಅಂದರೆ ಒಂದು ತಿಂಗಳು ಮಳೆ ಕೇವಲ 1-2-3 ದಿನದಲ್ಲಿ ಆಗಿ ಹೋಗುತ್ತೆ, ಇನ್ನೊಂದು ಕಡೆ ಪೂರ್ತಿ ಬರಣ ಬೀಳುತ್ತೆ. ಇಂಥ ಇವೆಂಟ್ಸು, ಇಂಥ ಘಟನೆಗಳು ಇತ್ತೀಚಿನ ವರ್ಷಗಳಲ್ಲಿ ಜಾಸ್ತಿ ಆಗ್ತಾ ಇದ್ದಾವೆ, ಕೇವಲ ಭಾರತ ಅಷ್ಟೇ ಅಲ್ಲ ಜಗತ್ತಿನಾದ್ಯಂತ ಆಗ್ತಾ ಇದ್ದಾವೆ. ಹೀಗಾಗಿ ಎಲ್ಲ ರಾಜ್ಯಗಳು, ಎಲ್ಲ ದೇಶಗಳು, ಜನಸಾಮಾನ್ಯರು ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ದಾರೆ. ಏನಿದು, ಯಾಕಾಯಿತು, ಇದಕ್ಕೆ ನಮ್ಮ ದಾರಿ ಏನು, ಇದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ಎಷ್ಟು ಮಟ್ಟಿಗೆ ನಾವು ಕಡಿಮೆ ಮಾಡಬಹುದು, ಅನ್ನೋದನ್ನು ವಿಚಾರದಲ್ಲಿ ನಡೀತಾ ಇದೆ. ಅಂದರೆ ನೀವು ತಜ್ಞರಾಗಿ, ಹವಾಮಾನ ತಜ್ಞರಾಗಿ, ನಾವು ಹುಟ್ಟಿದಾಗಿಂದ ಇಲ್ಲಿ ತನಕ ಆದಂಥ ಬದಲಾವಣೆ ನಮಗೆ ಅನುಭವಕ್ಕೆ ಬಂದದ್ದಷ್ಟೇ ಗಮನಿಸ್ತಾ ಇರ್ತೀವಿ ಸಾಮಾನ್ಯ ಜನರು. ಹೌದು, ನೀವು ಅದರ ಬಗ್ಗೆ ಸ್ಟಡಿ ಮಾಡಿರ್ತೀರಿ, ಸಾವಿರಾರು ವರ್ಷದ ಇತಿಹಾಸವನ್ನು ಕೂಡ ನೋಡಿರ್ತೀರಿ. ಇದು ಸಾಮಾನ್ಯನೋ ಅಥವಾ ಈಗ ವಿಪರೀತಕ್ಕೆ ಹೋಗ್ತಾ ಇದೆಯೋ ಹೇಗೆ? ಇದು ಒಳ್ಳೆ ಸಮಯೋಚಿತ ಪ್ರಶ್ನೆ ಇದು. ಇದು ಜನರು ತಿಳ್ಕೋಬೇಕು, ನಮ್ಮ ರೈತರಷ್ಟೇ ಅಲ್ಲ ಜನಸಾಮಾನ್ಯರೆಲ್ಲರಿಗೂ ತಿಳಿಬೇಕು. ಆಗ್ತಕ್ಕಂಥ ಇತ್ತೀಚಿನ ದಶಕಗಳಲ್ಲಿ ನಾವು ನೋಡಿರ್ತಕ್ಕಂಥ ಬದಲಾವಣೆ ಇದು ಸಾಮಾನ್ಯವಲ್ಲ. ಸಾಮಾನ್ಯವಾಗಿದ್ದರೆ ಅದಕ್ಕೆ ನಾವು ನೈಸರ್ಗಿಕ ಬದಲಾವಣೆ ಅಂತ ಹೇಳ್ತೀವಿ. ಆ ಬದಲಾವಣೆಗಳು ಬಹಳ ನಿಧಾನ ಮತ್ತು ಒಬ್ಬ ಮನುಷ್ಯನ ಜೀವನದ ಒಂದು ವಯಸ್ಸಲ್ಲಿ ಕಂಡು ಬರ್ತಕ್ಕಂಥದ್ದಲ್ಲ. ಅದು ಬಹಳ ನಿಧಾನ, ಲಕ್ಷಾಂತರ ವರ್ಷಗಳಲ್ಲಿ ತಾಪಮಾನ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಇಲ್ಲ ಏರ್ತಾ ಹೋಗುತ್ತೆ. ಅದಕ್ಕೂ ನಮ್ಮದು ಯಾವುದೇ ಸಂಬಂಧ ಇರಲ್ಲ. ಈಗ ನಾವು ಕಂಡು ಬರ್ತಾ ಇರೋದು, ಅನುಭವಿಸ್ತಾ ಇರೋದೆಲ್ಲ ಮಾನವ ನಿರ್ಮಿತ ಬದಲಾವಣೆ. ಓ, ಮಾನವ ನಿರ್ಮಿತ, ನಾವೇ ಮಾಡ್ಕೊಂಡಿದ್ದು. ಸುಮಾರು 1880 ಇಲ್ಲ 1900 ಇಸ್ವಿಯಿಂದ ಈಚೆಗೆ ಅಂದರೆ 200-220 ವರ್ಷಗಳಲ್ಲಿ ಆದಂಥ ಬದಲಾವಣೆಗಳಿಂದ, ಭೂಮಿಯ ಮೇಲೆ ಆದಂಥ ಬದಲಾವಣೆಗಳಿಂದ, ಔದ್ಯೋಗೀಕರಣ ಇರ್ಬೋದು, ಜನಸಂಖ್ಯೆ, ಇಂಡಸ್ಟ್ರಿಯಲೈಸೇಷನ್ ಕೈಗಾರಿಕೀಕರಣ, ಹೌದು, ಅದರಿಂದ ನಮ್ಮ ಸಂಪನ್ಮೂಲಗಳ ಬಳಕೆ ಪ್ರಮಾಣ ಇರ್ಬೋದು, ವೈದ್ಯಕೀಯ ಕ್ಷೇತ್ರ ಮತ್ತು ಇತರ ಕ್ಷೇತ್ರದಲ್ಲಿ ಆದಂಥ ಅಭಿವೃದ್ಧಿ ಇರ್ಬೋದು, ಅದರಿಂದ ನಮ್ಮ ಸಾಯುವವರ ಸಂಖ್ಯೆ ಕಡಿಮೆ ಆಗಿದ್ದು ಹುಟ್ಟುವವರ ಸಂಖ್ಯೆ ಹೆಚ್ಚಾಗಿದೆ, ಜನಸಂಖ್ಯೆ ಹೆಚ್ಚಾಗಿದ್ದಿರ್ಬೋದು, ಇವೆಲ್ಲ ಕಾರಣಗಳಿಂದ ನಾವು ವಾತಾವರಣದಲ್ಲಿ ಹೆಚ್ಚು ಹೆಚ್ಚು ಕಾರ್ಬನ್ ಅನ್ನು ಬಿಡ್ತಾ ಇದ್ದೀವಿ. ಉದಾಹರಣೆಗೆ ನಮ್ಮ ಇವತ್ತಿನ ಜನಸಂಖ್ಯೆ, ತಮಗೆ ಹೇಳಬೇಕಂದ್ರೆ ಜಗತ್ತಿನ ಜನಸಂಖ್ಯೆ 800 crore ದಾಟಿದೆ 2022. ಭಾರತದ್ದು 140 crore ದಾಟಿದೆ. ಇದು ಹಿಂಗೆ ಮುಂದುವರೆದ್ರೆ 2050 ಅಂದ್ರೆ ಇನ್ನು ಬಹಳ ದಿನ ಇಲ್ಲ, 28 1000 crore ಆಗುತ್ತೆ ಭೂಮಿ ಮೇಲೆ ಜನಸಂಖ್ಯೆ. ನಾವು ಅವ್ರಿಗೆಲ್ಲರಿಗೂ ಆಗುವಷ್ಟು ಆಹಾರ ಪ್ರೊಡ್ಯೂಸ್ ಮಾಡಬೇಕು. ಒತ್ತಡ ಜಾಸ್ತಿ ಇದೆ, ಭೂಮಿ ಅಷ್ಟೇ ಇದೆ, ಇನ್ನು ಭೂಮಿ ಕಡಿಮೆನೇ ಆಗ್ತಾ ಇದೆ. ಕೃಷಿ ಭೂಮಿ ಬೇರೆ ಕೃಷಿಯೇತರ ಚಟುವಟಿಕೆಗೆ ಹೋಗ್ತಾ ಇದೆ. ಅದು ರೋಡ್ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಫ್ಯಾಕ್ಟ್ರಿ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ಬಸ್ ಸ್ಟಾಪ್ ಇರ್ಬೋದು, ಕಾಂಕ್ರೀಟ್ ಸ್ಟ್ರಕ್ಚರ್ಗೆ ಹೋಗ್ತಾ ಇದೆ. ಆದರೆ ಕೃಷಿ ಕಡಿಮೆ ಆಗ್ತಾ ಇದೆ. ಆದರೆ ಕೃಷಿ ಬೇಡಿಕೆ, ಆಹಾರ ಉತ್ಪಾದನೆ ಪ್ರತಿ ವರ್ಷ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಆರ್ಥಿಕವಾಗಿ ನಾವು ಹೇಗೆ ಅಭಿವೃದ್ಧಿ ಹೊಂದ್ತಾ ಹೋಗ್ತೀವೋ ಹಾಗೆ ನಮ್ಮ ಪರ್ಚೇಸಿಂಗ್ ಪವರ್ ಹೆಚ್ಚಾಗುತ್ತೆ. ಪರ್ಚೇಸಿಂಗ್ ಪವರ್ ಹೆಚ್ಚಾದಾಗ ನಮಗೆ ಹೆಚ್ಚು ಬೇಕು, ಇನ್ನೂ ಹೆಚ್ಚು ಬೇಕು. ಒಂದು ಸ್ವಲ್ಪ ಒಂದೆರಡು ಚಪಾತಿ, ಒಂದೆರಡು ಚಮಚ ಅನ್ನ, ಸ್ವಲ್ಪ ಒಂದೇ ಯಾವುದೋ ಪಲ್ಯದಲ್ಲಿ ಜೀವನ ಸಾಗಿಸೋನು ತತ್ತಿ ಬೇಡ್ತಾನೆ, ಮಾಂಸ ಬೇಡ್ತಾನೆ, ಹಾಲು ಬೇಡ್ತಾನೆ, ಬೆಣ್ಣೆ ಬೇಡ್ತಾನೆ. ಯಾಕೆ ಅವನಿಗೆ ಪರ್ಚೇಸಿಂಗ್ ಪವರ್ ಇರುತ್ತೆ, ತಗೊಳ್ತಕ್ಕಂಥ ಆರ್ಥಿಕವಾದ ಶಕ್ತಿ ಇರುತ್ತೆ. ಹಾಗಾದಾಗ ನಮ್ಮ ಆಹಾರ ಇನ್ನೂ ಇಮ್ಮಡಿ ಮುಮ್ಮಡಿ ಆಗಬೇಕು. ಅದು ಪ್ರೆಷರ್ ಇದೆ. ಅವಾಗ ಅದಕ್ಕೆ ನಾವು ರಾಸಾಯನಿಕಗಳನ್ನು ಬಳಸಬೇಕು, ಟ್ಯಾಕ್ಟರ್ ಬಳಕೆ ಆಗಬೇಕು, ಅದಕ್ಕೆ ಡೀಸೆಲ್ ಪೆಟ್ರೋಲ್ ಹೋಗುತ್ತೆ. ನಮ್ಮ ಮನೆ, ನಮ್ಮ ಸಂಸ್ಕರಣೆಗೆ ಕರೆಂಟ್ ಬೇಕು, ಯಾಕಂದರೆ ಎ ಸಿ, ಕೂಲರು, ಸ್ಟೋರೇಜು ಬೇಕು. ಅದೆಲ್ಲ ಬರೋದು ಎಲ್ಲಿಂದ? ಕಲ್ಲಿದ್ದು ಸುಟ್ಟಾಗ, ಪೆಟ್ರೋಲ್ ಸುಟ್ಟಾಗ, ಇಲ್ಲ ಡೀಸೆಲ್ ಸುಟ್ಟಾಗ. ಈ ಮೂರನ್ನು ನಾವು ಸಂಪನ್ಮೂಲಗಳನ್ನು ಸುಟ್ಟಾಗ ನಾವು ವಾತಾವರಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನನ್ನು ಬಿಡ್ತೀವಿ. ಕಾರ್ಬನ್ನು ಸೂರ್ಯನ ಕಿರಣಗಳನ್ನು ಟ್ರ್ಯಾಪ್ ಮಾಡಿ ಭೂಮಿನ ಇನ್ನಷ್ಟು ತಾಪಮಾನ ಹೆಚ್ಚು ಮಾಡೋಕ್ಕೆ ಅನುಕೂಲ ಮಾಡುತ್ತೆ. ಇದು ಒಂದು. ಎರಡನೇದು, ರಾಸಾಯನಿಕಗಳನ್ನು ಬಳಸ್ತೀವಿ ನಾವು ಕೃಷಿಯಲ್ಲಿ. ಅದು ಮುಖ್ಯವಾಗಿ ನೀವು ನೈಟ್ರೋಜಿನಸ್ ಫರ್ಟಿಲೈಸರ್ ಅಂತ ಹೇಳ್ತೀವಿ ಆಂಗ್ಲ ಭಾಷೆಯಲ್ಲಿ, ಕನ್ನಡದಲ್ಲಿ ಸಾರಜನಕ ಗೊಬ್ಬರ. ಅದನ್ನು ಎಷ್ಟು ಬಳಸ್ತೀವೋ ಅಷ್ಟು ನಮ್ಮ ವಾತಾವರಣದಲ್ಲಿ ನೈಟ್ರಸ್ ಆಕ್ಸೈಡ್ ಅಂತ ಒಂದು ಗಾಳಿನ ಬಿಡ್ತೀವಿ. ಅದು ಯಥೇಚ್ಛವಾಗಿ ಹೋಗ್ತಾ ಇದೆ, ಯಾಕಂದ್ರೆ ನಮ್ಮ ಭಾರತದಲ್ಲಿ ಜಗತ್ತಿನಾದ್ಯಂತನೂ ಇದೆ. ಭಾರತದಲ್ಲಿ ಅದರಲ್ಲೂ ಸಾರಜನಕದ ಬಳಕೆ ಪಾಸ್ಪರಸ್ಸು, ರಂಜಕು, ಅವನ್ನು ನೋಡಿದಾಗ ಬಹಳ ಇದೆ, ಇಂಬ್ಯಾಲೆನ್ಸ್ ಆಗಿದೆ ಅಲ್ಲಿ ರೈತರಲ್ಲಿ. ಅದೊಂದು ಅದನ್ನು ಬೆಳೆದು ಅದನ್ನು ಜಾಸ್ತಿ ಹಾಕಿದರೆ ಬೆಳೆ ಚೆನ್ನಾಗಿ ಬರುತ್ತೆ ಅಂತ ಒಂದು ಕಲ್ಪನೆ. ಮೂರನೇದು ಭತ್ತ. ನಾವು ನಿಂತ ನೀರಲ್ಲಿ ನಾಟಿ ಮಾಡಿ ಭತ್ತ ಬೆಳಿತೀವಿ, ಅಂಥ ಕ್ಷೇತ್ರದಲ್ಲಿ ಮಿಥೇನ್ ಗ್ಯಾಸ್ ಬರುತ್ತೆ. ಇದು ನೈಸರ್ಗಿಕವಾಗಿ ಬರುತ್ತೆ, ಇದ್ರೆ ನಮ್ಮದೇನು ತಪ್ಪಿಲ್ಲ. ಸಾವಿರಾರು ವರ್ಷದಿಂದ ಭೂಮಿ ಮೇಲೆ ಭತ್ತ ಬೆಳೀತಾ ಇದ್ದೀವಿ, ಬಟ್ ಹೆಚ್ಚು ಮಳೆ ಆಗ್ತಕ್ಕಂಥ ಪ್ರದೇಶದಲ್ಲಿ ಭತ್ತದ ಗದ್ದೆಗಳನ್ನು ಮಾಡಿ ಭತ್ತ ಬೆಳೆಯೋದೇ ಬೇರೆ. ಬಯಲ್ಸೀಮೆಯಲ್ಲಿ, ಎರಿ ಭೂಮಿಯಲ್ಲಿ ನೀರಿದೆ ಅನ್ನೋದು ಒಂದೇ ಒಂದು ಕಾರಣಕ್ಕೆ ಭತ್ತ ಬೆಳೆಯೋದೇ ಬೇರೆ. ಎರಿ ಭೂಮಿಯಲ್ಲಿ ನೀರು ಹಾಯಿಸಿ, ನೀರು ನಿಂದ್ರಿಸಿ ನಾವು ಭತ್ತ ಬೆಳೆದಾಗ ಆ ಭೂಮಿಯಿಂದ ಮಿಥೇನ್ ಪ್ರೊಡಕ್ಷನ್ ಆಗಿ, ಆ ಮಿಥೇನನ್ನು ನಮ್ಮ ಹಸಿರು ಮನೆ ಅನಿಲಗಳಲ್ಲಿ ಒಂದು. ಕಾರ್ಬನ್, ನೈಟ್ರೋಜನ್ ಮತ್ತು ಮಿಥೇನ್, ಮೂರು ಬಹಳ ಡೇಂಜರಸ್ ಅನಿಲಗಳು, ಇವು ಬಹಳ ಭಯಾನಕ ಅನಿಲಗಳು. ಇವುಗಳ ಪ್ರಮಾಣ ವರ್ಷ ನಮ್ಮ ವಾತಾವರಣದಲ್ಲಿ ಹೆಚ್ಚಾಗ್ತಾ ಇದೆ, ಆಗಿಬಿಟ್ಟು ತಾಪಮಾನ ಹೆಚ್ಚಾಗ. ಅದರಿಂದ ಇವೆಲ್ಲ ಹವಾಮಾನ ಬದಲಾವಣೆನೂ ಆಯಿತು, ವೈಪರೀತ್ಯಗಳಾಯಿತು, ಎರಡೂ ಆಗ್ತಾ ಇದ್ದಾವೆ. ಆದರೆ ಹವಾಮಾನ ಬದಲಾವಣೆನೇ ಬೇರೆ, ವೈಪರೀತ್ಯನೇ ಬೇರೆ. ಹೌದೌದು. ಈಗ ಉದಾಹರಣೆಗೆ ಹವಾಮಾನ ಬದಲಾವಣೆ ಅಂದರೆ ಏನಪ್ಪ ಅಂದರೆ, ನಾವು ಆಂಗ್ಲ ಭಾಷೆಯಲ್ಲಿ ಕ್ಲೈಮೇಟ್ ಚೇಂಜ್ ಅಂತೀವಿ. ಅಂದರೆ ಯಾವುದೇ ಒಂದು ಪ್ರದೇಶದ ದೀರ್ಘಾವಧಿಯ ಒಂದು ಹವಾಮಾನದ ಸೂಚ್ಯಾಂಕಗಳನ್ನು ನೋಡಿದಾಗ ಸ್ವಲ್ಪ ಬದಲಾವಣೆಗಳು ಕಾಣ್ತವೆ. ಅದು ಏರಿಕೆಯಲ್ಲಾದರೂ ಇರ್ಬೋದು, ಇಳಿಕೆಯಲ್ಲಾದರೂ ಇರ್ಬೋದು. ಅಂದರೆ ಉದಾಹರಣೆಗೆ ನಮ್ಮ ಪ್ರದೇಶದಲ್ಲಿ ಈ ಒಂದು 30-50 ವರ್ಷ ನೋಡಿದಾಗ ತಾಪಮಾನ ಒಂದು 0.5 degree ಹೆಚ್ಚಾಗಿದೆ, 1 degree ಹೆಚ್ಚಾಗಿದೆ, ಇದು ಹವಾಮಾನ ಬದಲಾವಣೆ ಅಂತೀವಿ. ಅಥವಾ ನಮ್ಮ ಪ್ರದೇಶದಲ್ಲಿ ಈಗ ಒಂದು 20 ವರ್ಷದಿಂದ ಮಳೆ ಕಡಿಮೆ ಆಗಿದೆ ಅಥವಾ ಮಳೆ ಜಾಸ್ತಿ ಆಗಿದೆ, ಚಳಿ ಕಡಿಮೆ ಆಗಿದೆ ಅಥವಾ ಚಳಿಗಾಲ ಜಾಸ್ತಿ ಆಗಿದೆ, ಹಿಂಗಿದ್ದಾಗ ದೀರ್ಘಾವಧಿಯ ಒಂದು ಸೂಚ್ಯಾಂಕ ನೋಡಿದಾಗ ಅದು ಬದಲಾವಣೆ. ಅದೇ ವೈಪರೀತ್ಯ ಅಂದ್ರೆ ಏನಂದ್ರೆ ನಮಗೆ ಗೊತ್ತಿಲ್ಲಾರ್ದಂಗೆ, ನಾವು ಅದನ್ನು ನೋಡ್ದಂಗೆ ಬರುತ್ತೆ ಅನ್ನೋದು ಗೊತ್ತಾಗಲಾರ್ದೇ ಒಂದು ಎಕ್ಸ್ಟ್ರೀಮ್ ಇವೆಂಟ್ಸ್. ಹೌದು, ಎಕ್ಸ್ಟ್ರೀಮ್ ಇವೆಂಟ್ಸ್, ಫ್ಲಡ್ ಆಗೋದು, ಮೇಲಿದ ಮೇಲೆ ಫ್ಲಡ್ ಆಗೋದು, ನಮ್ಗೆ ಗೊತ್ತೇ ಇರೋಂಗಿಲ್ಲ. ನಾವೇನೋ ಒಂದು ಮಧ್ಯಮದಿಂದ ಹೆಚ್ಚಿನ ಒಂದು ಮಳೆ ಆಗುತ್ತೆ ಅಂತ ನಾವು ಮುನ್ಸೂಚನೆ ಕೊಟ್ಟರೆ ಅದು ಅದನ್ನೆಲ್ಲ ಮೀರಿ ಮೂರ್ನಾಲ್ಕು ದಿನ ಕಂಟಿನ್ಯೂಸ್ ಮಳೆಯಾಗಿ ಆ ಪ್ರದೇಶವನ್ನೇ ನೀರಾಳಿ ಮುಳುಗಿಸಿಬಿಡುತ್ತೆ. ಹೌದು, ಇನ್ನೊಂದು ಕಡೆ ಬರಗಾಲ. ನಮ್ಗೆ ಗೊತ್ತಿಲ್ಲಾರ್ದಂಗೆ ನಮ್ಮ ಮುನ್ಸೂಚನೆ ಪ್ರಕಾರ ಅಲ್ಲಿ ಆ ತಿಂಗಳಲ್ಲಿ ಚೆನ್ನಾಗಿ ಮಳೆ ಆಗಬೇಕಂತ ಸೂಚ್ಯಾಂಕ ಇರುತ್ತೆ, ಆದರೆ ಸಡನ್ನಾಗಿ ಅಲ್ಲಿ ಬರ ಬೀಳುತ್ತೆ. ಈ ರೀತಿಯಾದಂಥ ಒಂದೊಂದು ಪ್ರದೇಶದಲ್ಲಿ ಚಳಿನೇ ಬೀಳಲ್ಲ, ಆ ವರ್ಷ ಚಳಿ ಬೀಳಲ್ಲ ಅಂದರೆ ಹಿಂಗಾರಿ ಬೆಳೆಗಳು ಸರಿಯಾಗಿ ಬರಲ್ಲ, ಇಬ್ಬನಿ ಬೀಳಲ್ಲ, ಹೂ ಬಿಡಲ್ಲ. ಸೊ ಇಂಥ ಎಕ್ಸ್ಟ್ರೀಮ್ ಏನಿದಾವಲ್ಲ, ಇದು ಭಾಳ ಡೇಂಜರ್. ಈ ವೈಪರೀತ್ಯಕ್ಕೆ ಮುನ್ಸೂಚನೆ ಕೊಡೋಕ್ಕಾಗಲ್ಲ. ವೈಪರೀತ್ಯಕ್ಕೆ ಮುನ್ಸೂಚನೆ ಕೊಡೋದ್ರಲ್ಲಿ ಪ್ರಯತ್ನ ನಡೆದಿದೆ, ಆದರೆ ಅದು ನಮ್ಮ ಮುನ್ಸೂಚನೆಯ ಒಂದು ಬೌಂಡ್ರಿ ಗಡಿದಾರಿ ಮೀರಿ ಹೋಗ್ತಕ್ಕಂಥ ಘಟನೆಗಳೇ ಭಾಳಿದ್ದಾವೆ. ನಾಳೆ ಇಂಥ ಪ್ರದೇಶದಲ್ಲಿ ಮಧ್ಯಮದಿಂದ ಹೆಚ್ಚಿಗೆ ಮಳೆ ಆಗುತ್ತೆ ಅಂತ ನಾವು ಹೇಳಿದರೆ ಅದು ಸುಮಾರಾಗಿ 65 ಇಂದ 120 mm ಅಲ್ಲಿ ನಿಂದಿರಬೇಕು. ಇಲ್ಲ, ಅದು 200 mm 300 mm ಬರೀ ಒಂದು 24 ಗಂಟೆಯಲ್ಲಿ 48 ಗಂಟೆಯಲ್ಲಿ ಬಿದ್ದು ಹೋದಾಗ ಆ ಪ್ರದೇಶ ಎಲ್ಲ ನೀರಲ್ಲಿ ಮುಳುಗೋಗುತ್ತೆ. ಓಕೆ, ಸೊ ಅದಕ್ಕೆ ಎಕ್ಸ್ಟ್ರೀಮ್ ಇವೆಂಟ್ಸನ್ನು ನಮ್ಮ ಮಾಡೆಲ್ ಮಾದರಿ ಅಂತ ಹೇಳ್ತೀವಿ ನಾವು, ಕಂಪ್ಯೂಟರ್ ಮಾಡೆಲ್ ಸ್ಟಡಿ ಸೈನ್ಸ್ ಬೇಸ್ಡ್ ಮಾಡೆಲಲ್ಲಿ ಕ್ಯಾಪ್ಚರ್ ಮಾಡೋದು ಇನ್ನೂ ಸ್ವಲ್ಪ ಕಷ್ಟದಾಯಕ ಇದೆ. ಆ ದಿಸೆಯಲ್ಲಿ ಭಾಳಷ್ಟು ಕೆಲಸ ನಡೀತಿದೆ. ಉದಾಹರಣೆಗೆ ಸೈಕ್ಲೋನ್, ಸೈಕ್ಲೋನಿಗೆ 10 ವರ್ಷ 15 ವರ್ಷದಿಂದ ನಮ್ಮ ದೇಶದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಮ್ಯಾಕ್ಸಿಮಮ್ ಸೈಕ್ಲೋನ್ ಆಗೋದು, ಸುಮಾರು ವರ್ಷಕ್ಕೊಂದು 6 ಅಥವಾ 8 ಸೈಕ್ಲೋನ್ ಆದರೆ ಅದರಲ್ಲಿ 80-90% ಸೈಕ್ಲೋನ್ ಬರೋದೇ ಬೇ ಆಫ್ ಬೆಂಗಾಲಲ್ಲಿ, ಬಂಗಾಳ ಕೊಲ್ಲಿಯಲ್ಲಿ. ಮುಖ್ಯವಾಗಿ ಅದು ತಮಿಳುನಾಡು, ಆಂಧ್ರಪ್ರದೇಶ, ಅದು ಬಿಟ್ಟರೆ ಒಡಿಶಾ ಮತ್ತು ವೆಸ್ಟ್ ಬೆಂಗಾಲ್ಗೆ ಹೊಡೆಯೋದು. ಅಲ್ಲಿ ಜನಜೀವನ ಪ್ರತಿ ವರ್ಷ ಭಾಳ ಸಾಯ್ತಿತ್ತು, ಆಸ್ತಿ ನಷ್ಟ ಭಾಳ ಆಗ್ತಾಯಿತ್ತು, ಪ್ರಾಣಿಗಳ ನಷ್ಟ ಪ್ರಾಣಿ ಭಾಳ ಹೋಗ್ತಾ ಇತ್ತು. ಆದರೆ ಇತ್ತೀಚಿನ ಒಂದು 10 ವರ್ಷದಲ್ಲಿ ನಮ್ಮ ಒಂದು ಸೈಕ್ಲೋನ್ ಫೋರ್ಕಾಸ್ಟ್ ಚಂಡಮಾರುತದ ಮುನ್ಸೂಚನೆಯ ಒಂದು ವಿಜ್ಞಾನ ಬಹಳಷ್ಟು ಮುಂದುವರೆದಿದೆ. ಈಗ ಸಾವು ನೋವುಗಳು ಅತ್ಯಂತ ಕಡಿಮೆ ಆಗಿದ್ದಾವೆ. ಅದು ಬಂಗಾಳ ಕೊಲ್ಲಿಯಲ್ಲಿ ಹುಟ್ಟಿದ ದಿನದಿಂದ ಮುಂದೆ ಯಾವ ದಿಕ್ಕಲ್ಲಿ ಹೋಗುತ್ತೆ ಅಂತ ನಾವು ಒಂದು 4, 6, 8 ದಿನ ಮುಂಚೆನೇ ಹೇಳ್ತಾ ಬರ್ತೀವಿ. ಯಾವ ಕಡಲ ತೀರಕ್ಕೆ ಹೋಗುತ್ತೆ, ಯಾವ ಸ್ಪೀಡಲ್ಲಿ ಹೋಗುತ್ತೆ, ವೇಗದಲ್ಲಿ ಹೋಗುತ್ತೆ, ಅದು ಚಂಡಮಾರುತವಾಗಿಯೇ ಉಳಿಯುತ್ತೆ ಅಥವಾ ಲೋ ಪ್ರೆಷರ್ ಆಗಿ ಉಳಿಯುತ್ತಾ, ಇಲ್ಲ ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ, ಅದರ ವ್ಯಾಪ್ತಿ ಎಷ್ಟು, ಕರೆಕ್ಟಾಗಿ ನಾವು ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಹಿಂಗಾಗಿ ಆ ಸ್ಥಳದಿಂದ ಜನರನ್ನು ಸ್ಥಳಾಂತರಗೊಳಿಸ್ತಾ ಇದೆ, ಅಲ್ಲಿ ಪ್ರಾಣಿಗಳನ್ನು ಸ್ಥಳಾಂತರಗೊಳಿಸ್ತೀವಿ. ಅವರ ಮುಖ್ಯವಾದಂಥ ಆಸ್ತಿಪಾತಿನ ಸ್ವಲ್ಪ ತೊಗೊಂಡು ಹೋಗಿಬಿಡಪ್ಪ, ಮನೆ ಹೊಲ ಎತ್ಕೊಂಡು ಹೋಗೋಕ್ಕಾಗಲ್ಲ, ಉಳಿದು ಬೆಲೆ ಬಾಳುವಂಥ ವಸ್ತುಗಳನ್ನು ತೊಗೊಂಡು 4-5 ದಿನ ಎಲ್ಲೋ ಒಂದು ಕಡೆ ಅವರಿಗೆ ಪ್ರೊಟೆಕ್ಷನ್ ಕೊಡ್ತೀವಿ. ಹೀಗಾಗೋದ್ರಿಂದ ಸೈಕ್ಲೋನ್ ಇಫೆಕ್ಟ್ ನಮ್ಮಲ್ಲಿ ಮನುಷ್ಯರ ಮೇಲೆ ಪ್ರಾಣಿಗಳ ಮೇಲೆ ಹಾನಿಗೆ ಭಾಳ ಕಡಿಮೆ ಆಗಿದೆ. ಈಗ ಇಟ್ಸ್ ಒನ್ ಆಫ್ ದಿ ಬೆಸ್ಟ್ ಅಂದರೂ ಅಡ್ಡಿಲ್ಲ ನಮ್ದೀಗ ಭಾರತ ದೇಶದ ಒಂದು ಭಾರತ ಹವಾಮಾನ ಇಲಾಖೆಯ ಚಂಡಮಾರುತದ ಮುನ್ಸೂಚನೆ. ಸೊ ಮುಂದುವರಿತಾ ಇದೆ. ಹೌದು, ಈಗ ಈ ಕೃಷಿ ಮೇಲೆ ಏನು ಪರಿಣಾಮ ಆಗ್ಬೋದು ಇಷ್ಟೆಲ್ಲ? ನಾನು ಮೊದಲೇ ಹೇಳಿದೆ, ಕೃಷಿ ಒಂದು ಕ್ಷೇತ್ರ ಕಸಬು ಹೇಗಿದೆಯಪ್ಪ ಅಂದರೆ ಹವಾಮಾನದ ಎಲ್ಲ ವೈಪರೀತ್ಯನೇ ಇರ್ಬೋದು, ಸ್ವಲ್ಪ ಬದಲಾವಣೆಯೇ ಇರ್ಬೋದು, ಅದ್ರ ಮೇಲೆ ನಿಖರವಾಗಿ ಪರಿಣಾಮ ಬಿದ್ದೇ ಬರುತ್ತೆ. ಈಗ ವೈಪರೀತ್ಯ ಆದಾಗ ಏನಾಗುತ್ತೆ, ಅಕಾಲಿಕಲ್ಗಳು ಮಳೆಗಾಲಾಗ್ತವೆ, ಆಮೇಲೆ ಬೇಸಿಗೆ ಟೆಂಪ್ರೇಚರು ಬಹಳ ಜಾಸ್ತಿ ಆಯ್ತಂದಾಗ ಆ ಬೆಳೆಗಳು ಆ ತಾಪಮಾನವನ್ನು ತಡ್ಕೊಳ್ಳೋಂಗಿಲ್ಲ. ಅಕಾಲಿಕ ಮಳೆಗಳಾದಾಗ ಅದರಲ್ಲೂ ಮುಖ್ಯವಾಗಿ ಕಟಾವು ಆಗೋ ಟೈಮಲ್ಲಿ ಏನಾದರೂ ಮಳೆ ಆದರೆ ಆ ರೈತ ಹಾಕಿದ ಬಂಡವಾಳ ಎಲ್ಲ ನೀರಲ್ಲೇ ಹೋದಂಗಾಗುತ್ತೆ, ಕಟಾವು ಆಗಲ್ಲ. ಈಗ ನಮ್ಮ ಅದರಲ್ಲೂ ಉತ್ತರ ಕರ್ನಾಟಕದ ಒಂದು ಪ್ರದೇಶದಲ್ಲಿ ನಾವು ನೋಡ್ತಾ ಇದ್ದರೆ ಹೆಸರು ಒಂದು ಬಹಳ ಮುಖ್ಯವಾದಂಥ ಬೆಳೆ, ಬಹಳ ಮುಖ್ಯವಾದಂಥ ಬೆಳೆ ಹೆಸರು. ಪ್ರತಿ ವರ್ಷ ಹೆಚ್ಚು ಕಡಿಮೆ ನಮ್ಮ ಹೆಸರಲ್ಲಿ ಏನಾಗ್ತಾ ಇದೆ ಅಂದರೆ ಕಟಾವು ಮಾಡೋ ಟೈಮಲ್ಲೇ ಮಳೆ ಕೂಡ್ತಾ ಇದೆ. ನಮ್ಮ ಹೆಸರು ಬೆಳೆಯಲ್ಲಿ ಕಟಾವು ಮಾಡೋ ಟೈಮಲ್ಲೇ ಮಳೆ ಕೂಡುತ್ತೆ. ಮಳೆ ಕೂಡಿದಾಗ ಏನಾಗುತ್ತೆ, ಅದು ಮಷೀನು ಹಾರ್ವೆಸ್ಟಿಂಗಿಗೆ ಹೋಗಲ್ಲ, ಅಥವಾ ಆಳುಗಳನ್ನು ಹಚ್ಚಿ ಬುಡ್ಡಿ ಬಿಡಿಸ್ಬೇಕಂದ್ರೆ ಅದು ಆಗಲ್ಲ, ಅದು ನೀರಲ್ಲಿ ಹೋಗ್ಬಿಡುತ್ತೆ. ಈ ರೀತಿ ವೇಸ್ಟ್ ಭಾಳ ಆಗುತ್ತೆ. 8, 6, 8, 9, 10 ಕ್ವಿಂಟಲ್ ಇಳುವರಿ ಕೊಡ್ತಕ್ಕಂಥ ಒಂದು ಕ್ಷೇತ್ರ ಮಳೆ ಆ ಟೈಮಲ್ಲಿ ಬಂದುಬಿಟ್ರೆ ಒಂದು 2 ಕ್ವಿಂಟಲ್ ಕೈಗೆ ಸಿಗಲ್ಲ. ಇದು ಒಂದು ಉದಾಹರಣೆ. ಗೋವಿನ ಜೋಳನೂ ಅಷ್ಟೇ, ಹೂ ಬಿಡಬೇಕಾದ್ರೆ ಅಥವಾ ಕಾಯಿ ಕಚ್ಚಬೇಕಾದ್ರೆ ಅಥವಾ ಕಟಾವು ಮಾಡಬೇಕಾದ್ರೆ ದೋ ಅಂತ ಮಳೆ ಹಿಡಿದ್ಬಿಟ್ರೆ ಅದು ಇಳುವರಿ ಮೇಲೂ ಹೊರತು ಬಿಡುತ್ತೆ, ಗುಣಮಟ್ಟದ ಮೇಲೂ ಹಿಡಿದ್ಬಿಡುತ್ತೆ. ಮಾವಿನ ತೋಟಗಳು ನಮ್ಮ ಕರ್ನಾಟಕದಲ್ಲಿ ಇತ್ತಾಗ ಮಲೆನಾಡಲ್ಲಿ ಸಾಕಷ್ಟು ಮಾವಿನ ಕ್ಷೇತ್ರ ಇದೆ. ಅಲ್ಲಿ ಅಷ್ಟೇ, ಚಳಿಗಾಲ ಸರಿಯಾಗಿ ಬಿಡಲಿಲ್ಲ ಅಂದರೆ ಹೂ ಸರಿಯಾಗಿ ಬರಲ್ಲ. ಹೂ ಸರಿಯಾಗಿ ಬರಲ್ಲ ಅಂದರೆ ಕಾಯಿ ಕಟ್ಟೋದು ತಪ್ಪಾಗಿಬಿಡುತ್ತೆ. ಒಂದು 2 ದಿನ ಚಳಿ ಬಿಡ್ತು ಅನ್ನೋದೇ ಚಂಡಮಾರುತ ಬಂತು, ಮೋಡ ಬಂತು, ಮೋಡ ಬಂತ ತಕ್ಷಣ ಮತ್ತೆ ಟೆಂಪ್ರೇಚರ್ ತಾಪಮಾನ ಏರ್ತು, ಮತ್ತೆ 2 ದಿನ ಚಳಿ ಬಿಡ್ತು, ಮತ್ತೊಂದು ಚಂಡಮಾರುತ ಬಂತು, ಮತ್ತೆ ಮೋಡ ಬಂತು, ಮತ್ತೆ ಟೆಂಪ್ರೇಚರ್ ಏರ್ತು. ಹೀಗಾದಾಗ ಆ ಮಾವಿನ ಗಿಡಕ್ಕೆ ಅದು ಸಿಗ್ನಲ್ ಹೋಗಲ್ಲ, ಇದು ಚಳಿ ಬಂದಿದೆ ನಾನಿನ್ನು ಹೂ ಸ್ಟಾರ್ಟ್ ಮಾಡಬೇಕು ಅಂತ, ಹೇರ್ ಪೇರ್ ಆಗಿಬಿಡುತ್ತೆ. ಒಂದು ತೋಟ ಹಿಂದೆ, ಒಂದು ಗಿಡ ಮುಂದೆ, ಹಿಂದೆ ಮುಂದೆ ಆಗುತ್ತೆ. ಆವಾಗ ಪ್ಲಾಂಟ್ ಪ್ರೊಟೆಕ್ಷನ್ ಅಂದರೆ ಆ ಗಿಡಕ್ಕೆ ಬರ್ತಕ್ಕಂಥ ರೋಗ ಕೀಟಗಳ ಒಂದು ಹತೋಟಿಗೆ ನಾವು ತಗೊಳ್ತಕ್ಕಂಥ ಚಟುವಟಿಕೆನೂ ಏರುಪೇರಾಗಿಬಿಡುತ್ತೆ. ಆಮೇಲೆ ಹೂ ಇನ್ನೂ ಸ್ವಲ್ಪ ಹೆಚ್ಚಾಗಲಿ, ಆ ಇದ್ದಂಥ ಹೂವಲ್ಲೇ ಹೆಣ್ಣು ಹೂವು ಜಾಸ್ತಿಯಾಗಿ ಕಾಯಿ ಕುಂದಿರಲಿ ಅನ್ನೋ ಒಂದು ಚಟುವಟಿಕೆ ನಾವೇನಾದರೂ ತಗೋಬೇಕಂದ್ರೆ ಅದು ರೈತನಿಗೆ ಹಿಡಿತ ಬರಲ್ಲ, ಹಿಂದೆ ಮುಂದೆ ಆಗಿಬಿಡುತ್ತೆ. ಸೊ ಇದು ಎಕ್ಸ್ಟ್ರೀಮ್ ಇವೆಂಟ್ಸಿಂದ ರೈತನ ಒಂದು ಡಿಸಿಷನ್ ಮೇಕಿಂಗ್ ಅನ್ನು ಇರ್ತೀವಲ್ಲ, ನಿರ್ಧರಿಸ್ತಕ್ಕಂಥ ಚಟುವಟಿಕೆ ನಿರ್ಧರಿಸೋದು ಭಾಳ ಹೇರುಪೇರಾಗಿಬಿಡುತ್ತೆ. ಆರ್ಥಿಕವಾಗಿಯೂ ಹಾನಿಯಾಗುತ್ತೆ, ಆಮೇಲೆ ನಾವು ಸರಿಯಾಗಿ ಕೃಷಿ ಮಾಡೋಕ್ಕೂ ಆಗಲ್ಲ. ನಿರ್ದಿಷ್ಟವಾಗಿ ಹೇಳಬೇಕಂದ್ರೆ ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕದ ಒಳನಾಡು ಪ್ರದೇಶದಲ್ಲಿ ಹೌದು ಒಬ್ಬ ತಜ್ಞರಾಗಿ ಇಲ್ಲಿ ಬೆಳೆಯ ಬದಲಾವಣೆ ಆಗಿರ್ಬೋದು ಅಥವಾ ಏನು ಮಾಡಬೇಕು, ಏನು ಕಾಳಜಿ ತಗೋಬೇಕು ಅಂತ ಹೇಳ್ತೀರಿ? ಕರ್ನಾಟಕವನ್ನು ಅಷ್ಟೇ ತಗೊಂಡಾಗ ನಮ್ಮಲ್ಲಿ ಮೂರು ಭಾಗಗಳನ್ನಾಗಿ ಮಾಡಿದ್ದೀವಿ ಮಳೆ ಬೀಳ್ತಕ್ಕಂಥ ಪ್ರಮಾಣದ ಮೇಲೆ. ಕರ್ನಾಟಕದ ಉತ್ತರ ಒಳನಾಡು, ಕರ್ನಾಟಕದ ದಕ್ಷಿಣ ಒಳನಾಡು ಮತ್ತು ಕಡಲ ತೀರ ಮತ್ತು ಗುಡ್ಡಗಾಡು ಪ್ರದೇಶ ಅಂತ. ಅತ್ಯಂತ ಹೆಚ್ಚು ಮಳೆ ಬೀಳ್ತಕ್ಕಂಥದ್ದು ಕರಾವಳಿ ಮತ್ತು ಗುಡ್ಡಗಾಡು ಪ್ರದೇಶ. ನೆಕ್ಸ್ಟ್ ಬರೋದು ದಕ್ಷಿಣ ಕರ್ನಾಟಕ. ಅತ್ಯಂತ ಕಡಿಮೆ ಮಳೆ ಆಗ್ತಕ್ಕಂಥ ಪ್ರದೇಶ ಕರ್ನಾಟಕದಲ್ಲಿ ಎಲ್ಲಾದರೂ ಇದೆ ಅಂದರೆ ಅದು ಉತ್ತರದ ಒಳನಾಡು, ಸುಮಾರು 12-13 ಜಿಲ್ಲೆ: ಗುಲ್ಬರ್ಗ, ರಾಯಚೂರು, ಯಾದಗಿರಿ, ಕೊಪ್ಪಳ, ಬಳ್ಳಾರಿ, ವಿಜಯನಗರ, ಬಿಜಾಪುರ, ಚಿತ್ರದುರ್ಗ, ಇಟ್ಕೊಂಡು ಹಾವೇರಿ, ಗದಗ, ಬೆಳಗಾವಿಯ ಪೂರ್ವ ಭಾಗ, ಧಾರವಾಡದ ಪೂರ್ವ ಭಾಗ. ಇಷ್ಟೊಂದು ದೊಡ್ಡ ಪ್ರದೇಶ ಏನಿದೆಯಲ್ಲ, ಇದು ಅತ್ಯಂತ ಕಡಿಮೆ ಮಳೆ ಆಗ್ತಕ್ಕಂಥ ಪ್ರದೇಶ. ಸುಮಾರು 550-750 ಒಳಗಡೆ mm ಅಂದರೆ 55-75 cm ಮಳೆ. ಇಲ್ಲಿ ಒಂದು ಒಳ್ಳೆಯ ಇಳುವರಿ ಬಂತಂದರೆ ಪುಣ್ಯ, ಎರಡನೇ ತಗೊಳ್ಳೋದು ಭಾಳ ಕಷ್ಟ ಅಂತ ಒಂದು ಪ್ರದೇಶ. ಅದಕ್ಕೇ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಬರ್ತಕ್ಕಂಥ ಪ್ರದೇಶ ಅಂದರೆ ಉತ್ತರ ಒಳನಾಡು. ಆದರೆ ಈ ಹವಾಮಾನ ವೈಪರೀತ್ಯ ಮತ್ತು ಬದಲಾವಣೆಯಿಂದ ಇತ್ತೀಚಿನ ವರ್ಷಗಳಲ್ಲಿ ಬಯಲುಸೀಮೆಯಲ್ಲಿ ಮಳೆ ಜಾಸ್ತಿ ಆಗಿದೆ. ಜಾಸ್ತಿ ಆಗಿದೆ ಅಂದ ತಕ್ಷಣ ಅದು ಇಳುವರಿ ಮೇಲೆ ಪೂರಕವಾಗಿ ಪರಿಣಾಮ ಬಿದ್ದಿಲ್ಲ. ಸಮಯ ಬಿಟ್ಟು ಸಮಯ ಅಥವಾ ನಮಗೆ ಯಾವಾಗ ಬೇಕೋ ಆವಾಗ ಮಳೆ ಆಗಲಾರ್ದಕ್ಕೆ ಅದರ ದುಷ್ಪರಿಣಾಮೇ ಜಾಸ್ತಿ ಆಗಿದೆ ಹೊರತಾಗಿ ಅದರಿಂದ ರೈತ ಲಾಭ ತಗೊಳ್ಳೋಕ್ಕಾಗಿಲ್ಲ. ಇಂಥದ್ದೊಂದು ನಮ್ಮ ಒಂದು ಹವಾಮಾನದ ಮುನ್ಸೂಚನೆಯನ್ನು ನಾವೇನು ಹೇಳ್ತಾ ಇದ್ದೀವಲ್ಲ, ಪ್ರೊಜೆಕ್ಟೆಡ್ ಕ್ಲೈಮೇಟ್, ಮುಂದೆ 10-20 ವರ್ಷದಲ್ಲಿ ಏನಿದೆ ಅಂದರೆ ಬಯಲುಸೀಮೆಯಲ್ಲಿ ಬರುವ ವರ್ಷಗಳಲ್ಲಿ ಮಳೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಓ, ಅದು ನಮ್ದು ಒಂದು ಸೈಂಟಿಫಿಕ್ ಆಗಿ ನೋಡಿ. ಈಗ ನಾವು ಮಾಡಿರುವಂತಹ ಒಂದು ಬದಲಾವಣೆಗಳನ್ನು ನೋಡಿದ್ರೆ ಭೂಮಿ ಮೇಲೆ ನಮ್ಮ ಒಂದು ಹಸಿರು ಮನೆ ಅನಿಲಗಳನ್ನು ನೋಡಿದಾಗ ಮುಂದಿನ 30-40 ವರ್ಷ ಟೈಮಲ್ಲಿ ಸುಮಾರು 5-10% ಮಳೆ ಜಾಸ್ತಿ ಆಗುತ್ತೆ. ಈಗ ಸದ್ಯ ನೋಡಿದ್ರೆ ಮುಂದಿನ ದಶಕದಲ್ಲಿ ಸುಮಾರು 4-5% ಮಳೆ ಬಯಲುಸೀಮೆಯಲ್ಲಿ ಜಾಸ್ತಿ ಆಗುತ್ತೆ. ಮುಂದಿನ 30 ವರ್ಷದ ಅವಧಿಯನ್ನು ತಗೋದಾಗ 5-10% ಮಳೆ ಜಾಸ್ತಿ ಆಗುತ್ತೆ. ಹೀಗೆ ರೈತರು ಅವರು ಕೂಡ ಏನಾಗುತ್ತೆ ಮುಂದೆ ಏನು ತೀರ್ಮಾನ ತಗೋಬೇಕು ಅಂತೇಳಿ ನಿಮ್ಮ ಒಂದು ಇಲಾಖೆ ಅಥವಾ ಒಂದು ವಿಭಾಗಕ್ಕೆ ಕರೆ ಮಾಡ್ತಾ ಇರ್ತಾರೆ, ತಿಳ್ಕೊತಾ ಇರ್ತಾರೆ, ಸರ್ ಈ ಸಲ ಏನು ಹಾಕಬೇಕು, ಎಷ್ಟು ಮಳೆ ಬರ್ಬೋದು ಅಂತ. ಹೇಗೆ ಸಹಾಯ ಮಾಡ್ತೀರಿ ಅವರ ನಿಮ್ಮ ಸಂಬಂಧ? ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಕೃಷಿ ಹವಾಮಾನ ಶಾಸ್ತ್ರ ವಿಭಾಗ ಅಂತ ಒಂದಿದೆ. ನಮ್ಮ ವಿಭಾಗಕ್ಕೆ ಹತ್ತಿಕೊಂಡೇ ಉತ್ತರ ಕರ್ನಾಟಕದ ಕೃಷಿ ಹವಾಮಾನ ಸಂಶೋಧನೆ ಮತ್ತು ಮುನ್ಸೂಚನೆ ಕೇಂದ್ರ ಅಂಥೇಳಿ ಭಾರತ ಹವಾಮಾನ ಇಲಾಖೆ ಸುಮಾರು 2019 ಸ್ಟಾರ್ಟ್ ಮಾಡಿದೆ. ಅವರು ನಾವು ಕೈ ಜೋಡಿಸಿದ್ವಿ. ನಮ್ಮ ಜೊತೆ KSNDMC ಅಂದರೆ ಕರ್ನಾಟಕ ರಾಜ್ಯ ವಿಕೋಪ ನಿರ್ವಹಣೆ ಕೇಂದ್ರ ಅಂತಿದೆ. ನಾವು ಮೂರು ಸಂಸ್ಥೆಗಳು: ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಭಾರತ ಹವಾಮಾನ ಇಲಾಖೆ ಬೆಂಗಳೂರು ಕಚೇರಿ ಅಂದರೆ ನಮ್ಮಲ್ಲಿರ್ತಕ್ಕಂಥ ಒಂದು ಆಫೀಸು, ಮತ್ತು KSNDMC ಬೆಂಗಳೂರು. ಮೂರು ಜನ ಕೂಡ್ಕೊಂಡು ನಾವು ಕೈಗೂಡಿಸಿ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅದರ ಜೊತೆ ನಮಗೆ ಈ ಗ್ರಾಮೀಣ ಕೃಷಿ ಮೌಸಮ್ ಸೇವಾ ಯೋಜನೆ ಅಂತಿದೆ. ಅದರ ಮುಖ್ಯ ಉದ್ದೇಶನೇ ನಮಗೆ ರೈತರಿಗೆ ವಾರದಲ್ಲಿ 2 ಸಲ ಅಂದರೆ ಮಂಗಳವಾರ ಮತ್ತು ಶುಕ್ರವಾರ ಟೆಕ್ಸ್ಟ್ ಮೆಸೇಜ್ ಮೂಲಕ ಆಗಿರ್ಬೋದು, ವಾಟ್ಸಪ್ ಮೂಲಕ ಆಗಿರ್ಬೋದು, ಬುಲೆಟಿನ್ಗಳ ಮೂಲಕ ಆಗಿರ್ಬೋದು, ಅವರಿಗೆ ಮುಂದಿನ 5 ದಿವಸದ ಹವಾಮಾನವನ್ನು ನಿಖರವಾಗಿ ಕೊಡ್ತೀವಿ ನಾವು. ಅದು ಒಂದು ಕೆಲಸ ಮಾಡ್ತೀವಿ, ನಿಖರವಾಗಿರುತ್ತೆ. ನಮ್ಮಲ್ಲಿ ಈಗ ವೈಜ್ಞಾನಿಕ ಮಾದರಿಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮುನ್ಸೂಚನೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಹೊಂದಿದೆ. ನಾವೀಗ 85-90%ವರೆಗೂ ಆ ನಿಖರತೆಯನ್ನು ಮುಟ್ಟಿದ್ದೀವಿ. ಆದರೆ ಅಲ್ಲೊಂದಿಲ್ಲೊಂದು ಅದೇ ಹೇಳಿದ್ನಲ್ಲ, ವೈಪರೀತ್ಯವಾದಂಥ ಘಟನೆಗಳು ಅವು ನಮ್ಮ ಮುನ್ಸೂಚನೆಯ ಗಡಿ ದಾಟಿ ಹೋಗುವಂಥ ಸಂದರ್ಭಗಳು ಇನ್ನೂ ಜಾಸ್ತಿ ಇದ್ದಾವೆ. ಆದರೆ ಸರಾಸರಿಯಾಗಿ ಆಗ್ತಕ್ಕಂಥ ಬದಲಾವಣೆಗಳಲ್ಲಿ ನಮ್ಮ ಮಾದರಿಯಲ್ಲಿ ಸರಿಯಾಗಿ ಕ್ಯಾಪ್ಚರ್ ಆಗ್ತಾ ಇದೆ. ಅದು ಒಂದು. ಎರಡನೇದ್ದು ಫೋನ್ ಮೂಲಕ, ನಾವು ಫೋನ್ ಮೂಲಕನೂ 24/7 ಯಾವಾಗಲೇ ಫೋನ್ ಮಾಡಲಿ ಅವರಿಗೆ ನಾವು ನಿಖರವಾದಂಥ ಅವ್ರು ಕೇಳಿದ ಮಾಹಿತಿಯನ್ನು ಕೊಡ್ತೀವಿ, ಸಲಹೆ ಸೂಚನೆಗಳನ್ನು ಕೊಡ್ತೀವಿ. ಇದಲ್ಲದೆ KSNDMC ಬೆಂಗಳೂರವ್ರದ್ದು 24/7 ಟೋಲ್ ಫ್ರೀ ನಂಬರು ಅವ್ರದ್ದು ಇದೆ. ಅವರು ಯಾವುದೇ ರೈತರು ಅವ್ರಿಗೆ ಫೋನ್ ಮಾಡಿದಾಗ ಆ ನಂಬರ್ ವೆಬ್ಸೈಟಲ್ಲಿದೆ, KSNDMC ವೆಬ್ಸೈಟಲ್ಲಿ ಅವ್ರು ಫೋನ್ ಮಾಡಿದ್ರು ಅವರಿಗೂ ನಿಖರವಾದಂಥ ಮಾಹಿತಿಯನ್ನು ಅಲ್ಲಿ ಸಿಗುತ್ತೆ. ಬರೀ ಕೇವಲ ಹವಾಮಾನ ಮುನ್ಸೂಚನೆ ಅಷ್ಟೇ ಅಲ್ಲ, ಅವರು ತಮ್ಮ ಕಾರ್ಯಚಟುವಟಿಕೆಗಳಲ್ಲಿ ಏನು ಮಾಡಬೇಕು, ಯಾವಾಗ ಮಾಡಬೇಕು ಅಥವಾ ಮುಂದೆ ಹಾಕಬೇಕಾ ಮಳೆ ಮುನ್ಸೂಚನೆ ಪರಿಸ್ಥಿತಿ ನೋಡ್ಕೊಂಡು ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಸಲಹೆ ಕೊಡ್ತಾರೆ. ಈ ಆ್ಯಪ್ ಏನಾದರೂ ಇದಾವೆ ನಮ್ಮ ಭಾರತ ಹವಾಮಾನ ಇಲಾಖೆ ಆಯಿತು, KSNDMC ಆಯಿತು, ನಮ್ಮ ವಿಶ್ವವಿದ್ಯಾಲಯನೇ ಆಯಿತು, ಸಾಕಷ್ಟು ಮುಂದುವರೆದಂಥ ರೈತರಿಗೆ ಸ್ಮಾರ್ಟ್ ಫೋನ್ ಇಟ್ಕೊಂಡಿರ್ತಾರಲ್ಲ ಅವರಿಗೆ ಉಪಯೋಗ ಆಗ್ತಕ್ಕಂಥ ಆ್ಯಪ್ಸನ್ನು ಮಾಡಿದ್ದೀವಿ. ಉದಾಹರಣೆ ಹೇಳ್ಬೇಕಂದ್ರೆ ಸಿಡಿಲು ಅಂತ ಒಂದಿದೆ. ಸಿಡಿಲು ಅಂದ ತಕ್ಷಣ ಒಂದು ವಿಷಯ ನಾನು ಜನಸಾಮಾನ್ಯರಿಗಾಯಿತು ರೈತರಿಗಾಯಿತು ಹೇಳಲೇಬೇಕು. ಕರ್ನಾಟಕದ ಬಯಲುಸೀಮೆಯಲ್ಲಿ ಇವತ್ತಿಗೂ ಪ್ರತಿ ವರ್ಷ ನೂರಾರು ಜನರು ಸಾವಿರಾರು ದನಗಳು ಸಿಡಿಲು ಬಡದು ಸಾಯ್ತಾ ಇದ್ದಾರೆ. ಆದರೆ ಸಿಡಿಲಿನ ನಿಖರವಾದಂಥ ಮುನ್ಸೂಚನೆ ನಮ್ಮಲ್ಲಿ ಕೊಡೋಕೆ ಇವತ್ತು ವಿಜ್ಞಾನ ಇದೆ. ಅದಕ್ಕಂತನೇ ಸಿಡಿಲು ಅನ್ನುವಂಥ ಆ್ಯಪ್ ಇದೆ. ಅದನ್ನು ರೈತರು ಕುರಿಗಾರರು ಅದರಲ್ಲೂ ಎಸ್ಪೆಷಲಿ ಕುರಿ ಕಾಯೋರು ಭೂಮಿಯಲ್ಲೇ ಇರ್ತಾರೆ, ಅವರು ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಅದರಲ್ಲಿ ತಾವು ನಿಂತ ಕ್ಷೇತ್ರ, ತಾವು ಇರ್ತಕ್ಕಂಥ ಕ್ಷೇತ್ರ, ಸಿಡಿಲು ಬೀಳ್ತಕ್ಕಂಥ ಕ್ಷೇತ್ರದ ಒಳಗಡೆ ಇದ್ದೀರಾ ಹೊರಗಡೆ ಇದ್ದೀರಾ ಸೇಫ್ ಇದ್ದೀರಾ ಅನ್ನೋದು ಸುಮಾರು 20 ನಿಮಿಷ ಕನಿಷ್ಠ 20 ನಿಮಿಷ ಮುಂಚೆನೆ ಗೊತ್ತಾಗುತ್ತೆ. ಅಂದರೆ ಅವರು ತಮ್ಮ ದನಕರುಗಳಿರ್ಬೋದು ಕುರಿಗಳಿರ್ಬೋದು ಆಡಿರ್ಬೋದು ಅವನ್ನೆಲ್ಲ ತೊಗೊಂಡು ಒಂದು ಸೇಫ್ ಜಾಗಕ್ಕೆ ಹೋಗ್ಬೋದು. ಆಮೇಲೆ ಸಿಡಿಲು ಬರ್ತಕ್ಕಂಥ ಪ್ರದೇಶದಲ್ಲಿ ಯಾವ ನಿರ್ಧಾರ ತಗೋಬೇಕು ಯಾವುದು ತಗೋಬಾರ್ದು ಅನ್ನೋದಕ್ಕೂ ನಾವು ಮಾಹಿತಿ ಕೊಟ್ಟಿದ್ದೀವಿ. ಉದಾಹರಣೆ ಒಂದೇ ಈ ಇವತ್ತಿನ ಈ ವಿಷಯದಲ್ಲಿ ಒಂದು ಹೇಳ್ಬೇಕಂದ್ರೆ ಜನಸಾಮಾನ್ಯರು ಏನಪ್ಪ ಗುಡುಗು ಸಿಡಿಲು ಮಳೆ ಸ್ಟಾರ್ಟ್ ಆಯ್ತು ಅಂದ್ರೆ ಗಿಡದ ಬಡ್ಡೆಗೆ ಹೋಗುವಂತ ಚಟ. ಹೌದು, ಚಾಟಿ ಇರುತ್ತೆ, ಮಳೆ ತೊಯ್ಬಾರ್ದು ಅನ್ನೋದು ಒಂದೇ ತಲೆಯಲ್ಲಿರುತ್ತೆ. ಆಕ್ಚುಲಿ ಸಿಡಿಲು ಹೊಡೆದ್ರೆ ಮೊದಲು ಗಿಡಕ್ಕೆ ಹೊಡೀತು, ಗಿಡಕ್ಕೆ ಹೊಡೆದ್ರೆ ನೆಕ್ಸ್ಟ್ ಇವ್ರಿಗೂ ಅದರಲ್ಲೇ. ನಾವು ಹೇಳೋದೇನು ವೈಜ್ಞಾನಿಕವಾಗಿ ನೀವು 10-6 ಜನ ಇದ್ರಿ ಬೇರೆ ಬೇರೆ ಬಿಡಿ ಬಿಡಿಯಾಗಿ ಹೋಗ್ಬಿಡ್ರಿ, ಹೊಲದಾಗ ಹೋಗಿ ಸುಮ್ಮನೆ ಮಲಗಿಬಿಡ್ರಿ ಅಂತ ಹೇಳ್ತೀವಿ. ಅದು ಜನಸಾಮಾನ್ಯರಿಗೆ ಗೊತ್ತಿರಲ್ಲ. ಇಂಥವೆಲ್ಲ ಯಾವ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಸಹಿತ ನಾವು ಅಡ್ವಾನ್ಸ್ ಆಗಿ ಆ ಬೇಸಿಗೆ ಟೈಮಲ್ಲಿ ಗುಡುಗು ಸಿಡಿಗಳು ಬರ್ತಕ್ಕಂಥ ಟೈಮಲ್ಲಿ ನಾವು ಮಾಹಿತಿ ಕೊಡ್ತೀವಿ. ಇನ್ನು ಮೂರನೇದು ಮೇಘದೂತ್ ಅಂತಿದೆ. ಮೇಘದೂತ್ ಆ್ಯಪ್ ಅಂದರೆ ಕೇವಲ ಆ ಪ್ರದೇಶದಲ್ಲಿ ಆಗ್ತಕ್ಕಂಥ ಮಳೆ ಬಗ್ಗೆ ಕೊಡ್ತಕ್ಕಂಥ ಮುನ್ಸೂಚನೆ ಕೊಡ್ತಕ್ಕಂಥ ಆ್ಯಪ್, ಇದನ್ನು ಡೌನ್ಲೋಡ್ ಮಾಡ್ಕೋಬಹುದು. ಇನ್ನೊಂದು ಮೌಸಮ್ ಅಂತಿದೆ. ಮೌಸಮ್ ಅಂದ್ರೆ ಯಾವುದೇ ಒಂದು ಪ್ರದೇಶದ ಈಗ ಜಿಲ್ಲಾ ಮಟ್ಟದಲ್ಲಿದೆ ಅದು, ಅದನ್ನ ನಾವು ಹೋಬಳಿ ಮಟ್ಟಕ್ಕೆ ತರೋಕೆ ಪ್ರಯತ್ನ ಮಾಡ್ತಾ ಇದ್ವಿ. ಜಿಲ್ಲಾ ಮಟ್ಟದಲ್ಲಿ ಆ ರೈತ ಆ ಮೌಸಮ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಮುಂದಿನ 5 ದಿನದಲ್ಲಿ ಅಲ್ಲಿ ಮೋಡ ಕವಿದ ವಾತಾವರಣ ಎಷ್ಟರ ಮಟ್ಟಿಗಿರುತ್ತೆ, ಮಳೆ ಆಗ್ತಕ್ಕಂಥ ಒಂದು ಅವಕಾಶ ಎಷ್ಟಿದೆ, ಬಿಸಿಲು ಗರಿಷ್ಠ ಕನಿಷ್ಠ ಆರ್ದ್ರತೆ ಎಷ್ಟಿದೆ ಅನ್ನೋದು ಅವರೇ ನೋಡ್ಕೋಬಹುದು. ಅದನ್ನ ನೋಡಿ ಅದರಲ್ಲಿ ಇನ್ನೂ ಅವ್ರಿಗೆ ಸಮಂಜಸವಾಗಿ ತಿಳಿಲಿಲ್ಲ, ನಿಖರವಾಗಿ ಅಷ್ಟೊಂದು ಅನಿಸ್ಲಿಲ್ಲ ಅಂದರೆ ಅವಾಗ ನಮಗೆ ಫೋನ್ ಮುಖಾಂತರ ನಮಗೆ ಫೋನ್ ಮಾಡಿದ್ರು ನಾವು ಹೆಚ್ಚಿನವಾದಂಥ ಅವರ ಬ್ಲಾಕ್ ಅಥವಾ ಅವರು ಹಳ್ಳಿಗಿರ್ಬೋದು ಅವ್ರ ಹೋಬಳಿ ಇರ್ಬೋದು ಆ ಮಟ್ಟಕ್ಕೆ ಉಪಯೋಗ ಆಗ್ತಕ್ಕಂಥ ಮಾಹಿತಿಯನ್ನು ನಾವು ಕೊಡ್ತೀವಿ. ಪಾಟೀಲ್ ರೀ, ಮಾತಾಡ್ಕೊಂತ ಕುಂತರೆ ಇಂಥ ಒಂದು ವಿಷಯ ಇಟ್ಕೊಂಡು ಹೌದು ಎಷ್ಟು ತಾಸಾದರೂ ಮುಗಿಯಲ್ಲ, ಆದ್ರೆ ನಮಗೂ ಒಂದು ಕಾಲಮಿತಿ ಇದೆಯಲ್ಲ, ಮುಗಿಯಕ್ಕೆ ಬಂತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿ ಕೊಟ್ರು. ಇನ್ನೂ ಏನಾದರೂ ರೈತರಿಗೆ ತಲೆಯೊಳಗೆ ಪ್ರಶ್ನೆ ಇದ್ರೆ ನಿಮ್ಮ ಫೋನ್ ನಂಬರ್ ಕೊಟ್ರೆ ಅವ್ರಿಗೆ ಅವಶ್ಯ 944-906-3318. ಇನ್ನೊಂದ್ಸಲ ಹೇಳ್ಬಿಡ್ನ, 944-906-3318. ಈ ಸಂಖ್ಯೆಗೆ ಫೋನ್ ಮಾಡಿ ಡಾಕ್ಟರ್ ಆರ್ ಎಚ್ ಪಾಟೀಲ್ ಅವ್ರ ಜೊತೆ ಮಾತಾಡಬಹುದು, ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬಹುದು. ಪಾಟೀಲ್ರೆ, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಅವಕಾಶ ಕೊಟ್ಟಿದ್ದಕ್ಕೆ ತಮಗೂ ಧನ್ಯವಾದ. ಇದುವರೆಗೂ ಕೃಷಿಯಲ್ಲಿ ಹವಾಮಾನದ ಪಾತ್ರ ಈ ಬಗ್ಗೆ ಡಾಕ್ಟರ್ ರವಿ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಅವರನ್ನು ಸಂದರ್ಶಿಸಿದವರು HB ರಾಮಡಗಿ. ಇಂದಿನ ಜನಪದ ಸಂಗೀತದಲ್ಲಿ ಅಥಣಿ ತಾಲೂಕಿನ ಘಟನಟಿಯ ಯಲ್ಲವ ಶಿವಲಿಂಗ ದೊಡ್ಮನಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ ಈಗ ಆಲಿಸಿ. ಹೇ ಮಾರಡಿ ಮಾಲ ಮಗ ಉಡಿಯ ತುಂಬಿರಿಲನ್ನ, ಹೇ ಮಾರಡಿ ಮಾಲ ಮಗ ಉಡಿಯ ತುಂಬಿರಿ ಸುಬದಿಂದ ಸೋಯ್, ಉಡಿಯ ತುಂಬಿರಿ ಸುಬದಿಂದ ಸೋಯ್, ಉಡಿಯ ತುಂಬಿ ಸೋ ಸಿರಿ ಉಡಸಾರಿ ಹೇ ಮಾರಡಿ ಮಾಲ ಮಗ ಕುಬುಸ ತೊಡ ಸರಿ ಸುಬದಿಂದ ಸೋಯ್ ಕುಬುಸ ತೊಡ ಸರಿ ಸುಬದಿಂದ ಸೋಯ್ ಕುಬುಸ ತೊಡ ಸರಿ ಸುಬದಿಂದ ಸೋಯ್ ಕುಬುಸ ತೊಡ ಸರಿ ಸುಬದಿಂದ ಸೋಯ್ ಬಳಿಯ ಇರ ಸರಿ ನನ್ನ ಹೇ ಮಾರಡಿ ಮಾಲ ಮಗ ಬಳಿಯ ಸರಿ ನನ್ನ ಹೇ ಮಾರಡಿ ಮಾಲ ಮಗ ಬಳಿಯ ಇಡ ಸರಿ ಸುಬದಿಂದ ಸೋಯ್ ಬಳಿಯ ಇಡ ಸರಿ ಸುಬದಿಂದ ಸೋಯ್ ಬಳಿಯ ಇಡ ಸರಿ ಸುಬದಿಂದ ಸೋಯ್ ಬಳಿಯ ಇಡ ಸರಿ ಸುಬದಿಂದ ಸೋಯ್ ಕಮ ಸರಿ ನನ್ನ ಹೇ ಮಾರಡಿ ಮಾಲ ಮಗ ಕುಕಮ ಸರಿ ನನ್ನ ಹೇ ಮಾರಡಿ ಮಾಲ ಮಗ ಕುಕಮ ಸರಿ ಸುಬದಿಂದ ಸೋಯ್ ಕುಕಮ ಸರಿ ಸುಬದಿಂದ ಸೋಯ್ ಕುಕಮ ಸರಿ ಸುಬದಿಂದ ಸೋಯ್ ಕುಕಮ ಸರಿ ಸುಬದಿಂದ ಸೋಯ್ ದಾಂಡಿ ಕಟರಿ ನನ್ನ ಹೇ ಮಾರಡಿ ಮಾಲ ಮಗ ದಾಂಡಿ ಕಟರಿ ನನ್ನ ಹೇ ಮಾರಡಿ ಮಾಲ ಮಗ ದಾಂಡಿ ಕಟರಿ ಸುಬದಿಂದ ಸೋಯ್ ದಾಂಡಿ ಕಟರಿ ಸುಬದಿಂದ ಸೋಯ್ ದಾಂಡಿ ಕಟರಿ ಸುಬದಿಂದ ಸೋಯ್ ಸಂಪ್ರದಾಯದ ಪದ ಕೇಳುತ್ತಿರುವಿರಿ. ಗುರು ಲಗ್ನ ಮಾಡಿಕೊಂಡು ಗುಣವಂತಿ ಮೇಯ ನೆರೆದ ಗುರು ಲಗ್ನ ಮಾಡಿಕೊಂಡು ಗುಣವಂತಿ ಮೇಯ ನೆರೆದ ಸುರಗಿ ನೀರಿನ ಸುಖವೇನ ಸೋಬಾನವ ಸುರಗಿ ನೀರಿನ ಸುಖವೇನ ಸೋಬಾನವ ಸುರಗಿ ನೀರಿನ ಸುಖವೇನ ಸೋಬಾನವ ಸುರಗಿ ನೀರಿನ ಸುಖವೇನ ಸೋಬಾನವ ಹಂಚು ಬಂಚು ಸೀರಿನ ಊಟ ಹಳದಿ ಕುಬಸ ತೋಟ ಹಂಚು ಬಂಚು ಸೀರಿನ ಊಟ ಹಳದಿ ಕುಬಸ ತೋಟ ದಟಿ ಪೀತಾಂಬರುತ್ತಿದಾಳ ಸೋಬಾನವ ದಟಿ ಪೀತಾಂಬರುತ್ತಿದಾಳ ಸೋಬಾನವ ದಟಿ ಪೀತಾಂಬರುತ್ತಿದಾಳ ಸೋಬಾನವ ದಟಿ ಪೀತಾಂಬರುತ್ತಿದಾಳ ಸೋಬಾನವ ಅರಸಿನ ಕರಸಿನ ಹಚ್ಚಿ ಅನುಭವ ದಾಡಾಡೆ ಅರಸಿನ ಕರಸಿನ ಹಚ್ಚ ಅನುಭವ ದಾಡಾಡೆ ಪುಣ್ಯದ ಕುಕಮ ನೀ ಮ್ಯಾಲ ಸೋಬಾನವ ಪುಣ್ಯದ ಕುಕಮ ನೀ ಮ್ಯಾಲ ಸೋಬಾನವ ಪುಣ್ಯದ ಕುಕಮ ನೀ ಮ್ಯಾಲ ಸೋಬಾನವ ಪುಣ್ಯದ ಕುಕಮ ನೀ ಮ್ಯಾಲ ಸೋಬಾನವ ನೆನಪಂಬು ನೆನಿ ದಂಡೆ ಗುರತಂಬು ಗುಳದಾಳೆ ನೆನಪಂಬು ನೆನಿ ದಂಡೆ ಗುರತಂಬು ಗುಳದಾಳೆ ಮ್ಯಾಲ ಸೋಬಾನವ ಕುಣದ ಕೂಕಮನಿ ಮ್ಯಾಲ